ಸಮಯ 6:50. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭೋಜನ್ ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೈ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಪಿಛಲೆ 60 ವರ್ಷೋ ಮೇ ವಿಜ್ಞಾನ ಆಧಾರಿತ ಕೃಷಿ ಕಾ ವ್ಯಾಪಕ ಪ್ರಸಾರ ಹುವಾ ಹೈ. ಸಾಥ್ ಹಿ ಕೃತ್ರಿಮ ಸಂಸಾಧನೋ ಕೆ ಬಢ್ತೆ ಪ್ರಯೋಗ ಸೆ ಕೃಷಿ ಕಿ ಸತತ ಕ್ಷಮತಾ ಪರ್ ಚಿಂತಾಯೆ ಬಢಿ ಹೈ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ದೂರದರ್ಶಿ ನೇತೃತ್ವ ಕೆ ಅಂತರ್ಗತ ರಸಾಯನ ಮುಕ್ತ ಜೈವಿಕ ಖೇತಿ ಏಕ್ ಮಹತ್ವಪೂರ್ಣ ಪ್ರಯಾಸ ಹೈ. ರಸಾಯನ ಮುಕ್ತ ಜೈವಿಕ ಖೇತಿ ಕೋ ಬಢಾವಾ ದೇನೆ ಕೆ ಲಿಯೆ 5 ವರ್ಷ ಪೂರ್ವ ಸರ್ಕಾರ ನೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ತಥಾ ಉತ್ತರ ಪೂರ್ವ ಭಾರತ ಮೇ ಜೈವಿಕ ಮೂಲ್ಯ ಶೃಂಖಲಾ ಯೋಜನಾಯೆ ಆರಂಭ ಕಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ದೇಶ ಭರ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹಿ ಹೈ. ಇಸ್ಕೆ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ ಹೈ. ನಾ ಸಿರ್ಫ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋ ಬಲ್ ದಿಯಾ ಜಾ ರಹಾ ಹೈ ಬಲ್ಕಿ ಉಸ್ಕೆ ಲಿಯೆ ವ್ಯಾಲ್ಯೂ ಎಡಿಷನ್ ಔರ್ ಮಾರ್ಕೆಟ್ ಕಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ. ಸುದೂರ್ ಉತ್ತರ ಮೇ ಹಿಮಾಲಯ ಶೃಂಖಲಾ ಕೆ ಬೀಚ್ ಸ್ಥಿತ ಲದ್ದಾಖ್ ನೆ ಭಿ ವ್ಯವಸ್ಥಾ ಭಿ ಕಿ ಜಾ ರಹಿ ಹೈ. ಸುದೂರ್ ಉತ್ತರ ಮೇ ಹಿಮಾಲಯ ಶೃಂಖಲಾ ಕೆ ಬೀಚ್ ಸ್ಥಿತ ಲದ್ದಾಖ್ ನೆ ಭಿ ಪೂರ್ಣ ಜೈವಿಕ ಕೆ ಲಕ್ಷ್ಯ ಕಿ ಓರ್ ಬಢನಾ ಶುರು ಕರ್ ದಿಯಾ ಹೈ. ಜೈವಿಕ ಉತ್ಪಾದೋ ಕೋ ಬಾಜಾರ್ ಸುಲಭ ಕರಾನೆ ತಥಾ ಕಿಸಾನೋ ಕಿ ಉಪಭೋಕ್ತಾ ತಕ್ ಪಹುಂಚ ಬನಾನೆ ಕೆ ಲಿಯೆ ಏಕ್ ಸಮರ್ಪಿತ ಜೈವಿಕ ಖೇತಿ ಪೋರ್ಟಲ್ ಭಿ ಬನಾಯಾ ಗಯಾ ಹೈ. ಉಮ್ಮೀದ್ ಹೈ ಪಾರಂಪರಿಕ ಕ್ಷೇತ್ರ ಕೆ ಕಿಸಾನ್ ಭಿ ಇಸ್ ಬಢತೆ ಬಾಜಾರ್ ಸೆ ಲಾಭಾನ್ವಿತ ಹೋಂಗೆ ಔರ್ ಜೈವಿಕ ಕೃಷಿ ಆಂದೋಲನ ಕೋ ಆಗೇ ಬಢಾಯೆಂಗೆ. ಕಿಸಾನೋ ಕಿ ಮುಸ್ಕಾನ್ ಸಮೃದ್ಧ ಹಿಂದೂಸ್ತಾನ್ ಕಿ ಹೈ ಪಹಚಾನ್. ಯಾಕ್ ಸಾಹೇಬ್ರೆ ಬೆಳಗ್ಗೆಯಿಂದ ಹಾಗೆ ಸಿಲಿಂಡರ್ ತಗೊಂಡು ಸುತ್ತುತ್ತಾ ಇದೀರಾ, ಏನ್ ಸಮಾಚಾರ? ಅಯ್ಯೋ ಏನಂತ ಹೇಳಿ ಸರ್, ಗ್ಯಾಸ್ ಖಾಲಿ ಆಗೋಗಿದೆ. ಫಿಲ್ ಮಾಡಿಸ್ಬೇಕು ಅಂದ್ರೆ ಗ್ಯಾಸ್ ಬೆಲೆ ಬೇರೆ ಜಾಸ್ತಿ ಆಗಿದೆ. ಫಿಲ್ ಮಾಡಿಸೋಕಾಗಲ್ಲ ಅಂದ್ಬಿಟ್ಟು ಫುಲ್ ಸಿಲಿಂಡರ್ ಅಂತೂ ತಗೊಳಕಾಗಲ್ಲ. ನಮ್ ಲಿಟಲ್ ಗ್ಯಾಸ್ ಇದೆಯಲ್ಲ. ಲಿಟಲ್ ಗ್ಯಾಸ್? ಲಿಟಲ್ ಗ್ಯಾಸ್ ಅವರ 2 ಕೆಜಿ ಸಿಲಿಂಡರ್ ಸಿಗುತ್ತೆ, ತಗೊಂಡ್ ಬನ್ನಿ. ಲಿಟಲ್ ಗ್ಯಾಸ್ ಕಂಪನಿ, ನಿಯರ್ ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಾಬಾದ್, ಮೈಸೂರು. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹುರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ. ಓ ಏನ್ ಶಂಕರಣ್ಣ, ಇವತ್ತು ಕಮಲಕ್ಕನ ಮನೆಗೆ ಹೋಗ್ತಿದ್ನಲ್ಲ, ಇರಪ್ಪ ರಾಜಣ್ಣ ಹೋಗಿದನೋ ಇಲ್ವೋ ಹೊಸಿ ನೋಡ್ಕೊಂಡ ಹಂಗೆ ಇಗಿಂತ ಮೊದ್ಲೇ ನೀನ್ ಹೋಗಿರ್ತಿ ಅಂತ ಅನ್ಕೊಂಡಿದ್ದೆ, ಆದ್ರೂ ಅನುಮಾನ ಇತ್ತು. ಕಾಲಿ ಬೇಡ, ನೀನು ರಾಜಕ್ಕ ಬಂದೇ ಇಲ್ಲ ಇವತ್ತು. ಅವ್ವೆ ಯಾಕಪ್ಪ ಊರ್ಗೋಗಳ ಅವಳು ರಾಜಕ್ಕದ್ ಏನ್ ಅಷ್ಟರಿ ಊರ್ಗೋಯ್ತಾಳಲ್ಲ. ಏನಪ್ಪ ಮಕ್ಕಳು ಇರ್ತವೆ, ಮಕ್ಕಳು ಮಂದಿ ಎಲ್ಲ ಇಲ್ವಾ, ಹೋಗಿದ್ ಬತ್ತಾಳ ಏನೋ ಇರ್ತದೆ ಕೆಲ್ಸಗಳು. ನಾವೆಲ್ಲ ಅವೆಲ್ಲ ಕೇಳಕ್ಕೆ ಆಗಕ್ಕಿಲ್ಲ, ಅವ್ರವ್ರ ಮನೆ ವಿಷಯ ಎತ್ತಗಳಿಗೆ ಕಣಪ್ಪ ಗೊತ್ತಾಗದು, ಮಕ್ಳ ಕಷ್ಟ ಇಲ್ಲ. ಅದಕ್ಕೆ ಹೋಗಿದ್ ಬತ್ತಾಳ, ಹೋಗಿದ್ ಬರ್ನಿ ಬಿಡು, ಯಾವ್ಯಾವ ತಿಂಡಿ ಗಿಂಡಿ ಹೊಸ್ದಾಗ ಮಾಡ್ಕ ಬತ್ತಾಳೆ. ಕಣ್ಣಪ್ಪ ನಿಮ್ಮಿಬ್ಬರನ್ನು ಇದೇ ನಾನು ಗಮನಿಸ್ತಾ ಇವ್ನಿ ಒಂದ್ ವಾರದಿಂದ, ಬರೀ ಈ ತರ ಮಾತಾಡ್ಕೊಂಡೆ ಕಾಲ ಕಳಿತಿರಲ್ಲ. ಏನೋ ಹಸಿ ಮಳೆ ಗಿಳೆ ಬಂದಿದೆ, ನೀರಿನ ನಾವು ವ್ಯವಸ್ಥೆ ಮಾಡ್ಕೋಬೇಕು, ಹಸಿ ಶೇಖರಣೆ ಮಾಡ್ಕೊಂಡು ಮಡಿಕೋಬೇಕು, ಆ ಕೃಷಿ ಹೊಂಡ ಎಲ್ಲ ಸರಿಯಾಗಿದ್ಯೋ ಇಲ್ವ ನೋಡ್ಬೇಕು, ಆ ಬಸ್ಸಿಗಾಲ್ವೇ ಸರಿಯಾಗಿದೆ ಅದ ಗಮನಿಸ್ಬೇಕು. ಸುಬ್ಬಣ್ಣ ಚೆನ್ನಾಗಿ ನೋಡು, ಕೈಲಿ ಎಲ್ಕೊಂಡಿಲ್ವ ಇಲ್ಲಿ, ಈಗ ತಾನೇ ಬತ್ತಾ ನೀ ಗದ್ದಲ್ಲಿ ಪಾತಿ ಕಟ್ಬಿಟ್ಟು. ಓ ಬತ್ತಾ ಇದೀಯ ಅಲ್ಲಿಗೆ ಹೋಗ್ಬಿಟ್ಟು ಇಬ್ರು ನೀನು ಇವನ್ ಜೊತೆ ಇದ್ರೆ ಹಸಿ ನಮಗ್ ಅನುಮಾನ, ನಾಟಕ ನೋಡ್ಕೊಂಡ್ ಬತ್ತಾ ಇದೀರೋ ಅಥವಾ ಈಗ ಇಷ್ಟೊತ್ ಮೇಲೆ ಹೊರಟಿದಿರೋ ಏನೋ ಕೆಲಸಕ್ಕೆ ಅಂತ. ಅದೆಲ್ಲ ಏನಿದ್ರು ಸಂಜೆ ಹೊತ್ತಿನಾಗೆ ಕಣಪ್ಪ, ನಾಟಕ ಪಾಟಕ ಬತ್ತನೆ ಜೊತೆಗೆ ಬತ್ತಾನೆ, ನನ್ನ ಕರೆದಾಗೆಲ್ಲ ಬತ್ತಾನೆ. ಹಂಗೆಯೇ ಇವತ್ತು ಅವನ್ ಕೂಗ್ದಾಗ ನಾನು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಬಾ ಜಮೀನ್ ಹತ್ರ ಹೋಗ್ಬಿಟ್ಟು ಬರೋಣ ಬನ್ನಿ ಅನ್ಬಿಟ್ಟು ಕರ್ದ. ಹೋಗಿದ್ದ ಇಬ್ರುವೆ ನೀ ಹೇಳದ್ ಕರೆಕ್ಟ್ ಸುಬ್ಬಣ್ಣು, ಎಲ್ಲ ಹೊಂಡಗಳೆಲ್ಲ ಒಂದಷ್ಟು ಮುಚ್ಕೊಬಿಟ್ಟಿದ್ದು, ಎಲ್ಲ ಧೂಳು ಎಲೆ ಪಲೆ ಗಿಲೆ ಎಲ್ಲ ಎಲ್ಲ ಬಿದ್ದ್ಬಿಟ್ಟು ತರಗೆಲೆ ಗಿರಿಗೆಲೆ ಎಲ್ಲ ಒಸಿದ ಮುಚ್ಕೊಬಿಟ್ಟಿತ್ತು. ಅದನ್ನೆಲ್ಲನು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಒಸಿ ಅದನ್ನೆಲ್ಲ ತೆಗೆದು ಪಕ್ಕಕ್ಕೆ ಬಿಸಾಕ್ಬಿಟ್ಟು ಏನು ರಜಣ ನೋಡು ಸುಬ್ಬಣ್ಣ ಯಾರಲ್ವಾ. ಏನಪ್ಪ ಎಲ್ಲ ಆಗ್ಲೇ ಇಲ್ಲಿ ಸೇರ್ಬಿಟ್ಟಿದ್ದೀರಲ್ಲ, ನನಗ್ ಬತ್ತಾ ಇದೆಯಲ್ಲ ಏನ್ ನಮ್ಗಿಟ್ಟಿರ ಊಟನೆಲ್ಲ ನೀನೇ ತಿನ್ಕೊಂಡ್ಬಿಟ್ಟಿರಂಗದೆ. ಅಯ್ಯೋ ಇಲ್ಲ ಕಣಪ್ಪ, ಅಲ್ಲಿ ಗದ್ದೆಗೆ ನಮ್ಮ ಮನೆಯವ್ರು ನೀರ್ ಕಟ್ಟಿದ್ರಲ್ಲ ಅದೇನೋ ಪೈಪ್ ಅಲ್ಲಿ ಕಸ ಸೇರ್ಕೊಂಡ್ಬಿಟ್ಟಿತ್ತಂತೆ ಮಣ್ಣು ಎಲ್ಲ, ಅದಕ್ಕೆ ಸ್ವಲ್ಪ ತೆಗ್ದಾಕ್ಬೇಕು ಒಸಿ ನೀನು ಬಾ ಅಂತ ಕರ್ಕೊಂಡ್ ಹೋಗಿದ್ರು. ಹೋಗ್ಬಿಟ್ಟು ಇಬ್ರು ಸೇರ್ಕೊಂಡು ಎಲ್ಲ ಕಸ ಗಿಸ ಎಲ್ಲ ತೆಗ್ದಾಕಿ ಈಗ ಬತ್ತಾ ಇದೀನಿ ಮನೆ ಕಡೆಗೆ. ಅಲ್ಕಣ್ ಕಮಲಕ್ಕ ನಮ್ಗೆ ಹೇಳಿದ್ರೆ ನಾವೇನ್ ಬರಲ್ಲ ಅಂತಿದ್ವ, ಶಂಕರಣ್ಣನ ಜೊತೆಲ್ ಕರ್ಕೊಂಡ್ ಬರೋಣಲ್ಲ. ಅದೇಳು ಮತ್ತೆ ಅಲ್ಲ ಏನ್ ಗೊತ್ತಾ ಕಮಲವ್ವ, ಇಬ್ರುವೆ ಈ ರಾಜಣ್ಣನ ಜಮೀನ್ಗ್ ಹೋಗ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಬಂದಿದೀವಿ, ನೀನು ಹೇಳಿದ್ರೆ ಹಂಗೆ ನಿನ್ ಜಮೀನ್ಗೂ ಬತ್ತಿದ್ದೋಕವಾಗೈತೆ ಕಮಲವ್ವ. ಬರೀ ಉಣ್ಣಕ್ಕೆ ತಿನ್ನಕ್ಕೆ ಇವ್ರು ಬಂದ್ಬಿಡ್ತಾರೆ ಅನ್ಕೊಳಕಿಲ್ಲ ನೀನು, ಅದಕ್ಕೆ ಕೆಲಸ ಇದ್ದಾಗ್ಲೂ ಹೇಳು ನೀನು, ಅದೆಲ್ಲ ನೀನು ಮುಚ್ಚು ಮರ ಇಟ್ಕೋಬೇಡಕವ ನೀನು ಹೇಳು. ನಾವು ಬತ್ತೀವಿ ಮಾಡಿದ್ರೆ ಭಯ ಇರೋದು ಸಹಜನೆ. ಏನಾಗ್ಬಿಡ್ತದೆ ಕಮಲಕ್ಕನ ತಿಂಡಿ ರುಚಿ ನೋಡಿ ನೋಡಿ ನೋಡಿ ಏನಾಗ್ಬಿಟ್ಟದೆ, ನೀವು ದಿನ ಆಗ್ಲೂ ಅಲ್ಲೇ ಹೋಗಿ ಕೂತ್ಕೋತೀರಿ, ಎಷ್ಟೊಂದು ಕೊಟ್ಟಾಳು ನಮ್ಗೂ. ಏ ಚಂಕ್ರಣ ಈಗ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಇದು ಮಣ್ಣಿಗೂ ಅನ್ವಯಿಸುತ್ತೆ. ನೀವು ದಿನ ಆಗ್ಲೂ ಅಲ್ಲೇ ಹೋಗಿ ಕೂತ್ಕೋತೀರಿ, ಎಷ್ಟೊಂದು ಕೊಟ್ಟಾಳು ನಮ್ಗೂ. ಏ ಚಂಕ್ರಣ ಈಗ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಇದು ಮಣ್ಣಿಗೂ ಅನ್ವಯಿಸುತ್ತೆ. ನೀರ್ ಸಿಕ್ತು ಅಂತ ನಾವು ಅದನ್ನೆಲ್ಲ ನಾವೇ ಉಳಿಸ್ಕೋಬೇಕು ಅಂತ ಹೆಚ್ಚಿಗೆ ಆಯಿಸಿದ್ರೆ ಏನಾಗುತ್ತೆ, ಕ್ರಮೇಣ ವರ್ಷದಿಂದ ವರ್ಷಕ್ಕೆ ಮಣ್ಣು ಹಾಳಾಗುತ್ತೆ. ನಿಜ ನಿಜ ನೀರ್ ನಿಂತು ಅದರ ಒಂದು ಆ ಮಣ್ಣನ್ನ ಸತ್ವ ಸಾಮರ್ಥ್ಯ ಇರುತ್ತೆ, ನೀರನ್ನ ಹಿಡಿದಿಟ್ಕೊಳ್ಳೋ ಒಂದು ಸಾಮರ್ಥ್ಯ ಏನಿರುತ್ತೆ ಅದು ವರ್ಷ ವರ್ಷ ಕಡಿಮೆ ಆಗ್ಬಿಟ್ಟು ಚೌಳ ಆಗ್ಬಿಡುತ್ತೆ. ಚೌಳ ಮಣ್ಣು ಏನು ಪ್ರಯೋಜನಕ್ಕೆ ಬರಕ್ಕೆ, ಹಂಗಾಗಿ ಜಾಸ್ತಿನೂ ನಮಗೆ ತೊಂದರೆನೆ ಕಡಿಮೆನೂ ನಮಗೆ ತೊಂದರೆನೆ. ಹಂಗಾಗಿ ಜಾಸ್ತಿ ಇದೆ ಅನ್ಕೊಂಡು ಈಗ ಕಮಲಕ್ಕ ವಾಸಿ ರುಚಿಯಾಗಿ ತಿಂಡಿ ಮಾಡದ್ ನೀವು ಸಿ ಕಡಿಮೆ ಮಾಡು, ಈ ರುಚಿ ಕಂಡ್ರೆ ನೋಡಪ್ಪ ಹಿಂಗೇನೆ ಚೌಳ ಆಗ್ಬಿಟ್ಟತೆ, ಚೌಳ ಆದಂಗ ಕನಪ್ಪ ಸುಬ್ಬಣ್ಣ. ಈಗ ಇನ್ ಮುಂದೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ, ಮಾಡಿ ತುಂಬಿಟ್ಟವಳೆಲ್ಲ ಅದ ಖಾಲಿ ಮಾಡಿರೋ ರೀತಿನ ಕೊಟ್ಬಿಡ್ಲಿ ಬಿಡ್ತೀನಿ ಸುಬ್ಬಣ್ಣ. ಬಂದಾಗೆಲ್ಲ ಇದೇ ಡೈಲಾಗ್ ಹೊಡಿತಿರ್ತಾನೆ ಅವನು. ನಾವ್ ನೋಡಪ್ಪ ನನ್ನ ಈ ಊರ್ಲಿ ಒಸಿ ತಿಂಡಿ ಪೋತಾ ಅಂತಲೇ ಕೂಗೋದು ನನ್ನ. ಅದಕ್ಕೆ ಒಂದ್ ಕೆಲಸ ಮಾಡೋಣ ಸುಮ್ನಿರು, ಈಗ ಇನ್ ಸ್ವಲ್ಪ ದಿನ ಎಲ್ಲ ಶಂಕರಣ್ಣನ ಮೇಲೆ ಸೇರ್ಕೊಂಬಿಡೋಣ ಅಷ್ಟೇ. ಅದು ಏನಾಗ್ಬಿಡ್ತದೆ, ಇದು ಹೆಚ್ಚು ನೀರಾವರಿ ಆದ್ರೆ ಆಗೋ ತೊಂದರೆಗೆ ಕಮಲಕ್ಕ ಉದಾಹರಣೆ. ನೀರೇ ಇಲ್ದಿರೋಂತ ಪ್ರದೇಶಕ್ಕೆ ಅದು ಶಂಕರಣ್ಣ ಉದಾಹರಣೆ. ಬರಡು ಭೂಮಿ ಏನೇ ಆದ್ರೂ ಈಗ ನಾವು ರೈತರು ನಮ್ಗೆ ಭೂಮಿ ತಾಯಿ ಅನ್ನ ಕೊಡ್ತಿರೋ ದೇವತೆ, ಇನ್ನ ಮೇಲ್ಗಡೆಯಿಂದ ಮೋಡದಿಂದ ಸುರಿತದಲ್ಲ ಏನ್ ನಮ್ ಗಂಗಾ ಮಾತೆ ನಮ್ಮ ಮಳೆ, ಅದು ನಮ್ಗೆ ಜೀವದಾನ ಮಾಡ್ತಕ್ಕ. ಈಗ ನೀರಿಲ್ದೆ ಬದುಕಕ್ಕಾದ ಚಂಕ್ರಣ್ಣ, ಈಗ ರಾಜಣ್ಣ ನೀನ್ ಶಿಷ್ಯಂಗ್ ಒಂದ್ ಪ್ರಶ್ನೆ ಕೇಳ್ಬೇಕು. ಏನಪ್ಪ ಈಗ ರಾಜಣ್ಣ ಹೇಳಪ್ಪ ನೀನು, ಏನಪ್ಪ ಹಸಿರು ಮರುಭೂಮಿ ಅಂದ್ರೆ ಏನಪ್ಪ ಹಸಿರು ಮರುಭೂಮಿ? ಇದೆಲ್ಲ ಕೇಳಿಲ್ವಲ್ಲ, ಮರುಭೂಮಿ ಕೇಳಿದೀವ. ಮರಳೆಲ್ಲ ತುಂಬಿಕೊಂಡಿರ್ತದೆ ಮರಳು ಭೂಮಿ ಅಂತ ನಮಗ್ ಗೊತ್ತಾಯ್ತದೆ. ಮರ ಗಿಡಗಳು ಇಲ್ದೇ ಇರೋದ್ನ ಮರುಭೂಮಿ ಅನ್ನೋದಕ್ಕ ಶಂಕರಣ್ಣ ಅದು ಹೇಳ್ಬೋದು. ಹಂಗಾರೆ ಮರ ಗಿಡಗಳು ಇರೋ ಜಾಗನ ಹಸಿರು ಮರುಭೂಮಿ ಅಂದ್ರೇನು? ಹಸಿರು ಭೂಮಿ ಅಷ್ಟೇ, ಹಸಿರು ಭೂಮಿ ಹಸಿರು ಮರುಭೂಮಿ ಹೆಂಗಾಯ್ತದೆ ಏನೋ ಗೊತ್ತಿಲ್ಲ. ಏನ್ ಹೇಳೋಣ ನೀನೇ ಹೊಸ ಬಿಡ್ಸ ಹೇಳಪ್ಪ. ಈ ಪ್ರಶ್ನೆಗಳನ್ನ ನಮ್ಗೆ ಕೇಳ್ಬೇಡಕ್ಕಪ್ಪ, ನಮ್ಗೆ ಬರಕ್ಕಿಲ್ಲ. ಕೇಳ್ತಾರದು ನಾವಲ್ಲ, ಇದು ಹೆಂಗೆ ಅಂದ್ರೆ ಕಾಣುವಂಗೆ ಹಸಿರಿಡ್ತದೆ, ಆದ್ರೆ ಅದು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗುವಂತ ಇರೋ ಮಣ್ಣಿರಲ್ಲ ಅಲ್ಲಿ. ಅಲ್ಲಿಗೆ ಹಸಿರಿದ್ರು ತೇವಾಂಶ ಸ್ವಲ್ಪ ಇದ್ರೂ ಅದು ಮರುಭೂಮಿ ಇದ್ದಂಗೆ, ಕೃಷಿ ದೃಷ್ಟಿಯಿಂದ ಅದು ಯಾವ್ದಕ್ಕೂ ಪ್ರಯೋಜನಕ್ಕೆ ಬರಕ್ಕಿಲ್ಲ. ಅದು ಯಾಕೆ ಹಂಗಾಗ್ತಿದೆ ಅಂದ್ರೆ ಈ ನೀರನ್ನ ನಾವು ಸರಿಯಾಗಿ ಬಳಕೆ ಮಾಡದೆ ಹೋದ್ರೆ, ಅತಿಯಾದ ಬಳಕೆ ಮಾಡಿದ್ರೆ ಭೂ ಪ್ರದೇಶ ಕ್ರಮೇಣ ಅದು ಫಲವತ್ತತೆ ಎಲ್ಲ ಕಳ್ಕೊಂಡು ಕೊನೆಗೆ ಆ ಘಟ್ಟ ತಲುಪತ್ ನೋಡಪ್ಪ, ಅದನ್ನೇ ಹಸಿರು ಮರುಭೂಮಿ ಅಂತ. ನನಗೆ ಕಮಲವ್ವ, ಈಗ ನಮ್ ತಾತ ಮುತ್ತಾತಂದಿರು ಅವರು ಇವರು ಎಲ್ಲರೂ ಮಾಡ್ತಿದ್ರಲ್ಲವ, ಅವ್ರು ಮಾಡ್ಕೊಂಡ್ತಾನೆ ಅವ್ರ ಮುಖಾಂತರವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಬಂದು ಬಂದು ಈಗ ನಮ್ಗ್ ಬಂದಿರೋದು ಅದು ಭೂಮಿ. ಅವಾಗ್ಲೂ ವ್ಯವಸಾಯ ಮಾಡ್ತಿದ್ರಲ್ಲ ಸುಮಾರು 150-200 ವರ್ಷ ಅಂತ ಇಟ್ಕೊಬಿಡುವ, ಒಂದು ಮೂರ್ ತಲೆ ನಾಲ್ಕು ತಲೆ ಏನವ ಅವಾಗಿಂದ್ಲೂ ವರ್ಷ ವರ್ಷಕ್ಕೂ ಎರಡೆರಡು ಬೆಳೆ ಒಂದೊಂದು ಬೆಳೆಯ ತೆಗೀರಲ್ಲ, ತೆಗೆದು ತೆಗೆದು ಆ ಮಣ್ಣು ಅದ್ ಎಷ್ಟು ಅಂತ ಕೊಟ್ಟದು ನಮ್ಗೆ. ಅಲ್ಲ ಅದಕ್ಕೆ ತಕ್ಕಂಗೆ ಗೊಬ್ಬರ ಹಾಕ್ತಾ ಇದ್ರಲ್ಲ, ಹಟ್ಟಿ ಗೊಬ್ಬರ ಹಾಕೋರು, ಕುರಿ ಗೊಬ್ಬರ ಹಾಕೋರು, ಎರೆಹುಳದ ಗೊಬ್ಬರ ಹಾಕೋರು, ಅವ್ರೇನ್ ಸುಮ್ನೆ ಇರ್ತಿರ್ಲಿಲ್ಲ ಅಲ್ವಾ. ನಾನು ಒಂದೊಂದ್ಸರಿ ಇದನ್ನೇ ಯೋಚನೆ ಮಾಡ್ತೀನಿ, ಕೂತ್ಕೊಂಡು ಒಬ್ನೇ ಜಮೀನ್ಗೆ ಹೋಯ್ತೀನಲ್ಲ, ಆ ಮಣ್ಣ ಎತ್ಕೊಬಿಟ್ಟು ಕೈ ಇಟ್ಕೊಬಿಟ್ಟು ಏನಪ್ಪ ಈ ಭೂತಾಯಿ. ಈಗ ಸುಬ್ಬಣ್ಣ ಅದನ್ನೇ ಹೇಳ್ತಿರೋದು, ಯೋಚನೆ ಮಾಡ್ಬೇಕು ಅಂತಾನೆ ಹೇಳ್ತಿರೋದು. ಅವ್ರ ಏನ್ ಮಾಡ್ತಿದ್ರು, ಪಾತಿಗೆ ನೀರ ಹಾಯಿಸ್ತಿದ್ನ ಎಷ್ಟು ಬೇಕೋ ಅಷ್ಟು ಹಾಯಿಸ್ಕೊಂಡು ಉಳ್ದದ್ನ ಬಿಟ್ಬಿಡ್ತಿದ್ರು ಮುಂದಕ್ಕೆ. ನೀ ಏನ್ ಮಾಡ್ತಿದ್ದೆ, ಹೋಗಿ ಹೋಗಿ ಅಲ್ಲಲ್ಲ ಅವ್ನ ಮೂಲ ಮನೆ ಸಿದ್ಧ ಕಟ್ಬಿಟ್ಟನಲ್ಲ ಅನ್ಬಿಟ್ಟು ಕಿತ್ಬಿಟ್ರೆ ನೀ ಕಟ್ಕೊತಿದ್ದೆ. ಹಂಗಾಗಿ ನೀರ್ನ ಹೆಚ್ಚಿಗೆ ಎಷ್ಟು ಬೇಕೋ ಅಷ್ಟೇ ಕಟ್ಕೋಬೇಕು ಪಾತಿಗೆ, ಉಳ್ದದ್ನ ಮುಂದಕ್ ಬಿಡ್ಬೇಕು ಅಂತ. ರಾಜಣ್ಣ ಪಾಯಿಂಟ್ ಐತೆ, ಅವನ್ ಏನ್ ಹೇಳಿದ, ಅವನು ತಾತ ಹೆಂಗ್ ಮಾಡ್ತಿದ್ರು ಮುತ್ತಾತ ಹೆಂಗ್ ಮಾಡ್ತಿದ್ರು ಅಂತ ಇವನ್ ಯೋಚನೆ ಮಾಡ್ಕೊಂಡು ಕೂತ್ಕೋತಾನಂತೆ. ಅವ್ರೇನಾದ್ರೂ ನಿನಗ್ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಹಿಂಗಿರೋದೇನಿಲ್ಲ, ಅವರು ಕೆಲಸ ಮಾಡೋದ್ ಬಿಟ್ಬಿಟ್ಟು ಬರೀ ಅವರು. ನನ್ಗನ್ಸೋದು ಅವ್ರು ಮಾಡುವಾಗ ಹುಸಿ ಫಲವತ್ತಾಗಿ ಇತ್ತು ಅಂತ ಕಾಣ್ತದೆ ಭೂಮಿ, ಸ್ವಲ್ಪ ಏನೋ ಸರಿಯಾಗಿ ಫಲವತ್ತ ವರ್ಷ ವರ್ಷ ವರ್ಷಕ್ಕೆ ಒಂದ್ 50 ವರ್ಷನೇ ಅಂತ ಇಟ್ಕವ, 50 ವರ್ಷಕ್ಕೆ ವರ್ಷಕ್ಕೆ ಎರಡು ಬೆಳೆ ಅಂತ ಅನ್ಕೋಬಿಡಂ ಬಿಡು. ಕಾಳು ಕಡ್ಡಿದ್ ಒಂದು ಇಂತ ಹೊಸ ಧಾನ್ಯ ಹಿಂಗೆ ಎರಡು ಬೆಳೆ ಬೆಳೆತಿದ್ರು, ಏನು ಇನ್ನಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. 250-100 ಸರಿ ಉಳುಮೆ ಮಾಡೋರೆಲ್ಲ ಉತ್ತವರೆಲ್ಲ ಬೆಳೆ ಕೊಟ್ಟದೆಲ್ಲ. ಈಗಲೂ ಫಲವತ್ತಾಗಿ ಅದೇ ಕಣ್ಣ, ಅದು ಈಗಲೂ ಫಲವತ್ತಾಗಿ ಅದೇ, ಅದು ಅದನ್ನೇ ಉಳಿಸ್ಕೋಬೇಕು ಅಂತ ಸುಬ್ಬಣ್ಣ ಹೇಳ್ತಿರೋ. ಅಜ್ಜಣ್ಣ ನೀನು ಓದ್ನೆದಪ್ಪ ಹೇಳಿದ್ದಲ್ಲಪ್ಪ ಮಣ್ಣು ಪರೀಕ್ಷೆ ಆಗ್ಬೇಕು ಅಂದ್ಬಿಟ್ಟು, ಆ ಮಣ್ಣು ಪರೀಕ್ಷೆಯ ನಾವು ಮಾಡಿಸ್ದಾಗ ನಮ್ ಭೂಮಿದು ಒಂದಷ್ಟು ಇಷ್ಟು ಪರ್ಸೆಂಟ್ ಇನ್ನು ಚೆನ್ನಾಗದಕ್ಕಪ್ಪ ಅಂತಂದಿದ್ರು. ಯಾಕಂದ್ರೆ ಹಿಂದಿನವ್ರು ಒಂದ್ ಕೆಲಸ ಮಾಡೋರು, ಅವರು ವರ್ಷಕ್ಕೊಂದ್ಸತಿ ಕೆರೆಗೋಡ ಓಡ್ಸೋರು, ಕೆರೆಯಲ್ಲಿ ತುಂಬಿರ್ತದಲ್ಲ ಹೂಳು ಅಂತಂದು ಗದ್ದೆಗೆ ಹಾಕೊಳ್ಳೋದು. ಆ ಗೋಡ್ ಮಣ್ಣು ಹಾಕಿದ್ರೆ ಮತ್ತೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಯಾಕೆ ಹೇಳು, ಎಲ್ಲ ಜಮೀನ್ದು ನೀರ್ ಹರ್ಕೊಂಡು ಹೋಗ್ ಕೆರೆಗ್ ಸೇರ್ಕೊಂಡ್ಬಿಟ್ಟಿರ, ಕೆರೆಯಲ್ಲಿ ತುಂಬಿರ್ತದಲ್ಲ ಹೂಳು ಅಂತಂದು ಗದ್ದೆಗೆ ಹಾಕೊಳ್ಳೋದು. ಆ ಗೋಡ್ ಮಣ್ಣು ಹಾಕಿದ್ರೆ ಮತ್ತೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಯಾಕೆ ಹೇಳು, ಎಲ್ಲ ಜಮೀನ್ದು ನೀರ್ ಹರ್ಕೊಂಡು ಹೋಗ್ ಕೆರೆಗ್ ಸೇರ್ಕೊಂಡ್ಬಿಟ್ಟಿರುತ್ತೆ, ಎಲ್ಲ ಸಾರಾಂಶ ಆ ಮಣ್ಣಲ್ಲಿ ಇರುತ್ತೆ. ಆ ಮಣ್ಣನ್ ತಂದು ತಂದು ತಮ್ ಜಮೀನ್ ಒಡ್ಸ್ಕೊಳ್ಳೋರು. ನಿಜ ನಿಜ ನಿಜ. ಹಂಗಾಗಿ ಇತ್ತು ನಮ್ ಜಮೀನ್ಗೂ ಒಡ್ಸಿದ್ನಲ್ಲ, ಅಷ್ಟೇ ಸುಮ್ಮನ್ ಮಣ್ಣು ಒಡಿಸ್ತೇ. ಮುಂದ್ಕೆ ಏನ್ ಮಾಡಿದೆ ಅಂತ ಹೇಳು, ಗದ್ದೆಗೆ ಮುಂದ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಕೇಳು. ಹೇಳಪ್ಪ ಹೇಳ ಕಮಲಕ್ಕ, ನೀನು ಕೇಳ್ಕೊ. ಅದ್ರ ಜೊತೆಗೆ ನೀ ಹೇಳದೇನು ಬಹಳ ದಿಟವಾದ ಮಾತು ಅದು. ಅದ್ರ ಜೊತೆಗೆ ಈ ಕೃಷಿ ಇಲಾಖೆಗೆ ಹೋಗಿದ್ದೆ ನಾನು ಮೊನ್ನೆ, ಸುಬ್ಬಣ್ಣ ಕರ್ಕೊಂಡು. ಸುಬ್ಬಣ್ಣ ಹೇಳಪ್ಪ ಹೇಳಪ್ಪ. ಈ ಕಮ್ಮಿ ನೀರ್ ಬೇಡ ಅಂತ ಬೆಳೆಗಳಿದ್ದಾವ ಅಂತ ಕಣಕ. ಅಂದ್ರೆ ಈ ಬೆಳೆಗಳಿರ್ತಾವಲ್ಲ, ಜಾಸ್ತಿ ನೀರ್ ಬೇಕಾಗುವ ಇರ್ತವೆ, ಕಮ್ಮಿ ನೀರ್ ಬೇಕಾಗುವ ಇರ್ತವೆ. ಈ ಮಿಷಿನ್ಗಳು ಕರೆಂಟ್ ಎಳಿತಾವಲ್ಲ, ಜಾಸ್ತಿ ಕರೆಂಟ್ ಎಳಿಯವು, ಕಮ್ಮಿ ಕರೆಂಟ್ ಎಳಿಯವು ಅಂತ. ಹಂಗೆ ಹಂಗೆ ಕಮ್ಮಿ ನೀರ್ ಬೇಡ ಅಂತ ಬೆಳೆಗಳನ್ನ ಬೆಳ್ಕೋಬೇಕು. ಆಗ ಇಂಥವೆಲ್ಲ ಎಲ್ಲ ಹವಾಮಾನಕ್ಕೂ ಹೊಂದುತ್ತೆ, ಮಣ್ಣು ಫಲವತ್ತಾಗಿರುತ್ತೆ, ಆಯಾ ಟೈಮ್ಗೆ ನೀವು ಹಂಗಂಗೆ ಬೆಳ್ಕೊಂಡ್ರೆ ಅಂತ. ಈ ಅದೇ ಕಣವ, ಈ ಮಾವು, ಹಲಸು, ರಾಗಿ, ಜೋಳ, ಸೀಗೆ, ಹುಣಸೆ, ಈ ಸಪೋಟ, ಇಂಥವಕ್ಕೆಲ್ಲ ಕಮ್ಮಿ ನೀರು ಕೊಟ್ರು ಸಾಕಂತೆ. ಅವಕ್ಕೇನು ಒಂಚೂರು ಗಿಡ ನೆಟ್ಬಿಟ್ಟು ಆರೈಕೆ ಮಾಡಿಬಿಟ್ಟು ಏನೇನು ಕೊಡ್ಬೇಕೋ ಎಲ್ಲ ಒಂಚೂರು ಊಟ ಹಾಕ್ಬಿಟ್ಟು ಇಷ್ಟು ನೀರು ಒಂದ್ ಬಿಟ್ಬಿಟ್ರೆ ಸಾಕು, ಮುಂದಕ್ಕೆ ಅವೇ ಬೆಳಕತ್ತವೆ. ಆಮೇಲೆ ಆಗಾಗ ನೋಡ್ಕೊತಿದ್ರೆ ಆಯ್ತು. ಹಂಗೆ ತೋಟಗಾರಿಕೆ ಬೆಳೆ ಮಾಡ್ಬಿಡೋದು. ಅದೇ ಈಗ ಹೇಳಲಿಲ್ವಾ ರಾಜಣ್ಣ, ಅದ ಒಂದ್ ಅದಕ್ ತಂದ್ಬಿಡ್ಬೇಕು ನಾವು. ಈಗ ಮಗುಕವ ಅದು ಸುಗೂಸು ಓಡಾಡಕ್ಕಿಲ್ಲ, ಆಮೇಲೆ ಪುಟ್ ಪುಟ್ ಹೆಜ್ಜೆ ಆಗ್ತದೆ, ಆಮೇಲೆ ಉಸಿ ಓಡಾಡಕ್ ಶುರು ಮಾಡುತ್ತೆ, ಆಮೇಲೆ ರಸ್ತೆಗೆ ಬರ್ತದೆ, ಆಮೇಲೆ ನೆಗದಾಡಕ್ಕೆ ಕುಣದಾಡಕ್ಕೆ ಶುರು ಮಾಡ್ಬಿಡ್ತದೆ. ಆ ಮಟ್ಟಕ್ಕೆ ತಂದ್ಬಿಟ್ಟು ಗಿಡಗಳ ನಾವು ಬಿಟ್ಬಿಡ್ಬೇಕು, ಆಮೇಲೆ ಅದ್ರ ಪಾಡ್ಗೆ ಅದೇ ನೋಡ್ಕತ್ತದೆ ಎಲ್ಲನೂ ಅಲ್ವಾ ರಾಜಣ್ಣ. ನೀ ಹೇಳ್ತಿರೋದಂಗೆ ನೋಡು, ಉದಾಹರಣೆ ಚೆನ್ನಾಗಿ ಹೇಳ್ತಾನೆ. ದೀರ್ಘಾವಧಿ ಬೆಳೆಗಳು ಅಂತ ಇರ್ತಾವಲ್ಲ, ಈಗ ನೀರ್ ಜಾಸ್ತಿ ಬೇಕು ಅವಕ್ಕೆಲ್ಲ, ಅವನ್ನೆಲ್ಲ ಹಾಕ್ಬಿಟ್ರೆ ನೀನ್ ಏನ್ ಮಾಡ್ಬೇಕು, ಒಂದ ನಿಂಗೆ ಇದರಿಂದ ಕಾಲುವೆಯಿಂದ ನೀರ್ ಬರ್ತಾ ಇರ್ಬೇಕು, ಕಾಲುವೆ ನೀರ್ ಇಲ್ಲ ಅಂದ್ರೆ ನೀ ಬೋರ್ ಹಾಕ್ಸ್ಕೊಂಡಿರ್ಬೇಕು. ಹೌದು, ಬೋರ್ ಹಾಕ್ಸ್ಕೊಂಡು ಅಂತರ್ಜಲ ಬತ್ತೋಯ್ತದೆ ಬತ್ತೋಯ್ತದೆ. ನಿಜ ನಿಜ. ಕುಡಿಯಕ್ಕೂ ನೀರು ಇರೋದಿಲ್ಲ. ರಾಜಕ್ಕ ಬಂದ್ಲು ಅನ್ಸತ್ತ ಊರಿಂದ, ರಾಜಕ್ಕ ಬಾ ಬಾ ಬಾ ಬಾ ಬಾ. ಇದೇನಾ ಇದು, ಬವ ಬವ ಬವ, ಏನು ಇಲ್ಲ ಕನ್ ಬವ, ಇನ್ನೇನ ನಾವು ಮಾತಾಡ್ಕೊಂಡು ಹಿಂಗೆ ಬಂದ್ಬಿಟ್ಟು ಮನೆ ಹತ್ರ ಹೋಗಿ ನೋಡ್ದು ರಾಜವ್ವ ಇದೆಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಕೇಳ್ದೋದ್ಕೆ ನಮ್ಮ ರಾಜಣ್ಣ ತಿರ್ಗಾ ಊರಿಗೆ ಹೋಗೋಳೆ ರಾಜವ್ವ ತಿರ್ಗಾ ಅದೇನೋ ಮಗಳ ನೋಡ್ಕೊ ಬರ್ತೀನಿ ಅಂದ್ಬಿಟ್ಟು ಅಂತ ಅಂದ. ನಾ ಅದಕ್ಕೆ ನಾ ಅಂದೆ ಅಲ್ಲ ಈ ರಾಜವ್ವನಿಗೆ ಓದ್ನೇದಪ್ಪ ನಾ ಅಂದಿದ್ದೆ ಊರ ಬಿಟ್ಬಿಟ್ಟು ಬಿಟ್ಬಿಟ್ಟು ಹಿಂಗೆ ಹೋಯ್ತಿಯಲ್ಲವ ಅದೇನು ಅಷ್ಟೊಂದು ಪ್ರೀತಿ ಮಗಳ ಮೇಲೆ ಅಂತ. ಅಲ್ಲ ಅದೇನ ಯಾವಾಗ್ಲೂ ಊರಿಗೆ ಹೋಗೋದಿಯಾ ಹಂಗಂದಲ್ಲ ರಾಜಣ್ಣ ನೀ ಹೇಳಿದ್ಯಾ ರಾಜಣ್ಣನಿಗೆ ರಾಜಣ್ಣ ಹಂಗಂದ ಕಾಪಿ ನೀರು ಕೊಡಕ್ಕಿಲ್ಲ ಇವತ್ತು ಯಾವ ಇದೆಲ್ಲಿಂದ ಬರ್ತಾಯಿದ್ಯಾ ರಾಜ ಜೊತೆಲಿ ಮಾತಾಡ್ತಿದ್ಲು ಊರಿಗೆ ಹೋಯ್ತೀನಿ ಅಂತ ಕೇಳಿಸ್ಕೊಂಡಿದ್ದೆ ಶಾಲೆ ತಗೊಳಕ್ ಹೋಗಿದ್ದೆ ನೋಡಿದೆಯಾ ಚೆನ್ನಾಗಿದೆ ಶಾಲೆ ತರಕ್ ಹೋಗಿದ್ದೆ ವರ್ಷಕ್ ಒಂದಪ್ಪ ಒಂದ್ ಶಾಲೆ ತಗೊಳದ್ ಬೇಡವ ನಾನು ಒಂದಪ್ಪ ಯಾಕೆ ತಗೊಂಡಿಯ ನೀನು ಹಬ್ಬ ಬುಕ್ ತಗೊಳ್ಳೋದ್ ನಾನು ನೋಡಿಲ್ವಾ ಆ ಪ್ರತಿಯೊಂದು ವರಲಕ್ಷ್ಮಿ ಹಬ್ಬ ಬಂದ್ಬಿಟ್ರೆ ತಕ ರೇಷ್ಮೆ ಸೀರೆ ಬೇಕು. ಅಲ್ಲ ನೀನ್ ಅವಾಗೆಲ್ಲ ತಗೊಳಕ್ ತಗೊಳಕ್ ಇವ್ನ ಶಂಕರಣ್ಣಂಗ್ ತೋರ್ಸಿದ್ಯಾ? ಇಲ್ಲ ಇವಾಗ ತಂದು ತೋರಿಸ್ತಿಲ್ವಾ ನಮ್ಗೆ ಹೇಳ್ತಾರದ್ ವರ್ಷಕ್ಕೆ ಒಂದ್ಸತಿ ಇಲ್ಲ ತೋರ್ ಏನೇ ತಗೊಂಡ್ರು ರಾಜಕ್ಕ ಆ ತೋರಿಸ್ತಾರೆ ಅದೊಂಥರ ಖುಷಿ ಆ ರಾಜಕ್ಕನಿಗೆ ಏನೇ ತಗೊಂಡ್ರು ಆದ್ರೆ ಏನು ಅಂತಂದ್ರೆ ಅವ್ರ ಯಜಮಾನ್ರಿಗೆ ತಗೊಂಡದ್ನೆಲ್ಲ ನಮ್ಗೆ ತೋರ್ಸಕ್ಕಿಲ್ಲ ಹಂಗಲ್ಲ ಹಂಗಲ್ಲ ನಾವು ಏನಾದ್ರೂ ಅವ್ರ ಯಜಮಾನ್ರಂತ ಡ್ರೆಸ್ನೇ ತಗೋಬಿಟ್ರೆ ಅಂದ್ಬಿಟ್ಟು ಅದೊಂದ ತೋರ್ಸಕ್ಕಿಲ್ಲ ಏನಿದ್ರು ಸೀರೆ ಅಷ್ಟೇ ಸರಿ ಮನೆಯವರು ಏನ ಹಂಗ್ ಡ್ರೆಸ್ ಮಾಡ್ಕೊಂಡು ಅದೆಲ್ಲ ಹೋಯ್ತಾ ಇದ್ರು ಈರೋ ಕಂಡಂಗ ಅವನ ಬುಡು ಬುಡು ಅವ್ವೇ ಪರವಾಗಿಲ್ಲ ಕಪ್ಪು ಏನ ಏನ್ ಎಲ್ಲ ಒಟ್ಟು ಕುಂತು ಬಿಟ್ಟಿದಾರಿ ಇದೇನ್ ವಸ್ತಾ ರಾಜಕ್ಕ ಹಿಂಗ್ ಕೇಳ್ತಿಯಲ್ಲ ನೀನು ಏನ್ ಇಸಿಯಮ್ಮ ಈಗ ಸೀರೆ ಜೊತೆಗೆ ಇನ್ನು ಬ್ಯಾಗ್ ಓಸಿ ದಪ್ಪದಾಗದೆ ಈಗಲೇ ಅದ ಬಿಚ್ಬೇಡ ಆಮೇಲೆ ಕುಂತು ಬಿಟ್ಟಿದಾರಿ ಇದೇನ್ ವಸ್ತಾ ರಾಜ ಕೈಂಗ್ ಕೇಳ್ತಿಯಲ್ಲ ನೀನು ಏನ್ ಇಸಿಯಮ್ಮ ಈಗ ಸೀರೆ ಜೊತೆಗೆ ಇನ್ನು ಬ್ಯಾಗ್ ಓಸಿ ದಪ್ಪದಾಗದೆ ಈಗಲೇ ಅದ ಬಿಚ್ಬೇಡ ಆಮೇಲೆ ಕೊಡುವೆ ಲಾಸ್ಟ್ ಅಲ್ಲಿ ಈಗ ನಾವು ಮಾಮೂಲಿ ನಿನ್ನ ಹುಡಿಕ ಬಂದ್ಬಿಟ್ಟು ಕಮಲಾಕರ್ ಮನೆ ಹತ್ರ ಕೂತ್ಕೊಂಡು ಮಾತಾಡ್ತಾ ಕೂತಿದೀವಿ ಏನಾದ್ರೆ ಈಗ ಏನ ಮಳೆ ಬಂದ್ರು ಬತ್ತು ಬರದೇ ಇಲ್ಲ ಇನ್ನೇನ್ ಮಾತಾಡೋದ್ ನಾವು ನೀರ್ದು ಈ ವರ್ಷ ಕಟ್ಬಿಡ್ತಾನೆ ನೀರ್ನ ಅನ್ಬಿಟ್ಟು ಇವ್ನು ಹೋಗಿ ಕಿತ್ಬಿಟ್ಟು ಇವನ್ ಕಟ್ಕೊತಿದ್ದ ನೀರ್ ತುಂಬಿಸ್ಕೊತಿದ್ದ ಬುದ್ಧಿ ಅದಕ್ಕೆ ಸುಬ್ಬಣ್ಣ ಹೇಳ್ದ ಹಂಗೆ ಅಗತ್ಯಕ್ಕಿಂತ ಜಾಸ್ತಿ ನೀರ್ನ ಹಾಕೊಂಡ್ರೆ ಅದು ಮಣ್ಣಿನ ಫಲವತ್ತನೆ ಎಲ್ಲ ಹಾಳು ಮಾಡಕ್ ಬಿಡುತ್ತೆ ನೀರು ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು ಅಂತ ಬುದ್ಧಿ ಹೇಳ್ತಾ ಇದ್ದ. ಆಮೇಲೆ ಮೀಟ್ರಪ್ಪ ಎಷ್ಟು ಬೇಕಾ ಅಷ್ಟೇ ಹೊಟ್ಟೆಗೆ ತಿನ್ಬೇಕು ಮಿಕ್ಕಿದ ಪಕ್ಕಿದೆಲ್ಲ ತಿಂದಿಯ ಏನಾಯ್ತದ ಗೊತ್ತಾಯ್ತ ಅದೇ ನಿನ್ನಂಗ ಆಗ್ಬಿಡ್ತೀವಿ ಅಂತ ನೀ ಹೇಳೋದು ನನ್ನಂಗ ಆದ್ರೂ ಒಳ್ಳೇದು ಕಣ ಶಿವ ಆಯ್ತು ಬಿಡವ ಅರ್ಸವ ಹಂಗ ನಿನ್ನಂಗೆ ಆಗ್ಲಿ ಅಂತ ಅರ್ಸವ ಸ್ವಲ್ಪ ಸುಬ್ಬಣ್ಣಪ್ಪ ಸುಬ್ಬಣ್ಣಪ್ಪ ಈಗ ನೀನೇ ಹೇಳ್ತಾ ಇದ್ದೆ ನಮ್ ತಂದೆ ಕಾಲದಲ್ಲಿ ಹಂಗಿತ್ತು ತಾತನ ಕಾಲದಲ್ಲಿ ಹಂಗಿತ್ತು ಅಂತ ಆಗ ಈಗಿನಷ್ಟು ನೀರಿಗೆ ತೊಂದರೆ ಇರ್ಲಿಲ್ಲ ಕಾಲ ಕಾಲಕ್ಕೆ ಮಳೆ ಆಗೋದು ಮರ ಗಿಡಗಳು ಇರ್ತಿತ್ತು ಈಗ ನೀರನ್ನು ನಾವು ಕಾಪಾಡ್ಕೋಬೇಕು ನೀನೇನೋ ರಾಜಕಂಗ್ ಹೇಳ್ತಿದ್ಯಲ್ಲ ಗುಟ್ಟಾಗಿ ಒಳ್ಳೊಳ್ಳೆ ಸೀರೆಗಳನ್ನೆಲ್ಲ ತಗೋತೀಯ ಅದನ್ನ ಕಾಣ್ದಂಗ್ ಮುಚ್ಚಿಟ್ಕೋತೀಯ ಅಂತ ಅದು ನೀರಿಗೂ ಅನ್ವಯಿಸ್ಬೇಕು. ಈಗ ಏನಾಯ್ತದೆ ಹಂಗೆ ಗಿಡಕ್ಕೆ ನೀರ್ ಹಾಕಿದ್ರೆ ಅದರಲ್ಲಿ 75% ಸೂರ್ಯನ ಶಾಖಕ್ಕೆ ಆವಿಯಾಗಿ ಹೋಯ್ತದೆ ಅದು ಬೇರಿನ ವಲಯ ಅಂತ ಇರ್ತದೆ ನಮ್ಗೆ ಕಣ್ಣಿಗೆ ಕಾಣೋದು ಏನಪ್ಪ ಗಿಡದ ಎಲೆಗಳು ಕಾಣ್ತದೆ ಅಷ್ಟೇ ಆಯ್ತಾ ಕಾಂಡ ಕಾಣ್ತದೆ ತಾಯಿ ಬೇರು ಅವೆಲ್ಲ ಕಾಣದೆ ಅದೆಲ್ಲ ಕೆಳಗಡೆ ಇರಂತ ಅಂದ್ರೆ ಬೇರಿನ ವಲಯಕ್ಕೆ ಮುಟ್ಟೋ ಹೊತ್ತಿಗೆ ನಾವೇನೋ ಅನ್ಕೊಳ್ತೀವಿ ಇಷ್ಟು ನೀರ್ ಹಾಕಿದೀವಿ ಇಷ್ಟು ನೀರ್ ಬಂದಿದೆ ಅಂತ ಮುಖ್ಯವಾಗಿ ಎಲ್ಲಿಗೆ ಅದು ಸೇರ್ಬೇಕು ಅಲ್ಲಿಗೆ ಸೇರೋ ಹೊತ್ತಿಗೆನೆ ತಾಯಿ ಬೇರು ಅವೆಲ್ಲ ಕಾಣದೆ ಅದೆಲ್ಲ ಕೆಳಗಡೆ ಇರಂತ ಅಂದ್ರೆ ಬೇರಿನ ವಲಯಕ್ಕೆ ಮುಟ್ಟೋ ಹೊತ್ತಿಗೆ ನಾವೇನೋ ಅನ್ಕೊಳ್ತೀವಿ ಇಷ್ಟು ನೀರ್ ಹಾಕಿದೀವಿ ಇಷ್ಟು ನೀರ್ ಬಂದಿದೆ ಅಂತ ಮುಖ್ಯವಾಗಿ ಎಲ್ಲಿಗೆ ಅದು ಸೇರ್ಬೇಕು ಅಲ್ಲಿಗೆ ಸೇರೋ ಹೊತ್ತಿಗೆನೆ ಅಲ್ಲಿ ಸೋರಿಕೆ ಆಗ್ಬಿಟ್ಟಿರ್ತದೆ ಸೋರಿಕೆ ಆಗೋಗಿರುತ್ತೆ ಇಲ್ಲಾಂದ್ರೆ ಸುಂಡೋಗಿರ್ತದೆ ಅದಕ್ಕೆ ಏನ್ ಮಾಡ್ಬೇಕು ಈಗ ಮುಚ್ಚಿ ಮಡಿಗ್ಬೇಕು ಈ ರಾಜಕ ಮಾಡ್ತಾಳಲ್ಲ ಹಂಗೆ ನಾವು ಮುಚ್ಚಿ ಮಡಗ್ಬೇಕು ನೀರನ್ನ ಯಾವ್ದ್ರಿಂದ ಮುಚ್ಚಿ ಮಡಗ್ಬೇಕು ಅಂದ್ರೆ ಆವಿ ಆಗದೆ ಇರೋ ಹಂಗೆ ಅದಕ್ಕೆ ಎಲ್ಲ ಮುಚ್ಚಿಕೆಗಳು ಅಂತ ಹೇಳ್ತಾರೆ ಮುಚ್ಚಿಕೆ ಅಂದ್ರೆ ಇನ್ನೇನಿಲ್ಲ ಅಲ್ಲಿಂದ ಏನ್ ಹೊರಗಡೆ ಇಂದೇನ್ ಬೀಗ ತರ್ಬೇಕಾಗಿಲ್ಲ ಅಲ್ಲೇ ತರಗಿರುತ್ತೆ ಒಣಗದ ಎಲೆಗಳಿರುತ್ತೆ ಅದನ್ನ ಬುಡ ಸುತ್ತ ಹಾಕಿದ್ರೆ ಹಾಕದಂತ ನೀರು ಸುಲಭವಾಗಿ ಆವಿ ಆಗಲ್ಲ. ಆಮೇಲೆ ಗೊಬ್ಬರ ಅದು ಒಂದೈತಿ ಗೊಬ್ಬರನು ಆಗ್ಬೋದು ಗೊಬ್ಬರನು ಆಗುತ್ತೆ ಅದು ಸುಬ್ಬಣ್ಣ ಈ ಸಿಮೆಂಟ್ ಹಾಕದಾಗ ಮೇಲ್ಗಡೆ ಗೋಣಿ ಹಾಕ್ಬಿಟ್ಟು ಅದಕ್ಕೆ ತೇವಾಂಶ ಕೊಡ್ತೀವಿ ನೋಡು ಕೊಳ್ತೋಗಿಲ್ವಾ ಗಿಡಕ್ಕಂತೂ ನೀರ್ ಸಿಕ್ತೋ ನೀರಿನ ವೇಸ್ಟ್ ಆಗ್ಲಿಲ್ವೋ ತೇವಾಂಶ ತೇವಾಂಶ ಉಳಿಯುತ್ತೆ ಹೆಚ್ಚು ಕಾಲ ಉಳಿಯುತ್ತೆ. ಆಮೇಲೆ ಸುಬ್ಬಣ್ಣ ನೀನ್ ಹೇಳ್ತಿರೋದು ನಿಜಕ್ಕಪ್ಪ ಸತ್ಯ ನೀನ್ ಮುಚ್ಚಿ ಮಡಿಕೊಳ್ಳೋದು ಒಳ್ಳೇದು ಮೊದಲು ಮಳೆ ಕಾಲ್ ಕಾಲಕ್ಕೆ ಆಗದು ಕಮಲಕ್ಕ, ಈಗ ಯಾಕೋ ಒಂಚೂರು ಏರುಪೇರು ಆದಂಗೆ ಕಾಣ್ತದಕ್ಕವ ನನಗೆ. ಮಳೆ ಬಂದ್ರು ಉಂಟು ಬರದೇರಿಲ್ಲ. ಮುಂದೆ ನಾವು ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿಲೇ ತಗೋ ಸುಮಾರು ಕಡೆ ವ್ಯವಸಾಯ ಮಾಡೋರು ಇಲ್ಲಕವ, ಈ ಒಣ ಬೇಸಾಯ ಮಾಡ್ತಿದ್ರಲ್ಲ ಮಳೆ ನಂಬ್ಕೊಂಡು, ಈ ಉಳ್ಳಿ ಕಾಳು ಬೆಳೆಯರು, ಎಳ್ಳು ಬೆಳೆಯರು, ತಡಗುಣಿ ಕಾಳು ಬೆಳೆಯರು, ರಾಗಿ ಜೋಳ ಎಲ್ಲ ಬೆಳೀತಿದ್ರಲ್ಲ, ಕಡಲೆಕಾಯಿನೂ ಹಾಕಿ. ಯಾಕೆ ಅಂದ್ರೆ ಹಾಕ್ಬಿಟ್ಟು ಅದರಿಂದ ಮಳೆ ಬರದೆ ಎಷ್ಟೋ ಸರಿ ಇದಾಗ್ಬಿಡ್ತಕ್ಕವ, ಎಡವಟ್ಟು ಆಗ್ಬಿಡ್ತು. ಅದಕ್ಕೆ ಏನ್ ಮಾಡ್ಬಿಟ್ರು, ಮಾಡೋರು ಹೊಸಿಯ ಆಸಕ್ತಿಯ ಕಳ್ಕೊಬಿಟ್ರು, ಈಗ ಹಂಗಾಗ್ಬಿಟ್ಟದೆ. ಅದಕ್ಕೆ ಈಗ ನೀರ ಉಳಿತಾಯ ಮಾಡ್ಕೊಳ್ಳದ, ನಾವು ಮಳೆ ಬರ್ತದಲ್ಲವ ಬಂದಾಗ ಉಳಿತಾಯ ಮಾಡ್ಕೊಬಿಡ್ಬೇಕು. ಜೊತೆಗೆ ಇನ್ನೊಂದು ಅದ ಸುಬಣ್ಣ, ಹನಿ ನೀರಾವರಿ. ಹನಿ ನೀರ ಈಗ ಮೊದ್ಲೇನ್ ಮಾಡೋರು, ಆಯಿಸೋ ಪದ್ಧತಿಯಲ್ಲಿ ನೀರ್ ಮಾಡೋರು, ಅಂದ್ರೆ ಇಲ್ಲಿಂದ ಬಿಟ್ಬಿಡೋದು, ಬಂದಾಗ ಉಳಿತಾಯ ಮಾಡ್ಕೊಬಿಡ್ಬೇಕು. ಜೊತೆಗೆ ಇನ್ನೊಂದು ಅದ ಸುಬಣ್ಣ, ಅದೇನದು ಹನಿ ನೀರಾವರಿ. ಹನಿ ನೀರ ಈಗ ಮೊದ್ಲೇನ್ ಮಾಡೋರು, ಆಯಿಸೋ ಪದ್ಧತಿಯಲ್ಲಿ ನೀರ್ ಮಾಡೋರು, ಅಂದ್ರೆ ಇಲ್ಲಿಂದ ಬಿಟ್ಬಿಡೋದು, ಅದು ಕೊನೆ ತಾಕಿರುತ್ತಲ್ಲ ಅದಕ್ಕೆ ತಲುಪಬೇಕು. ನಿಜ, ಅಲ್ಲಿ ಕೆಲವೊಂದು ನಮಗೆ ಒಳ್ಳೆ ಅಂಶಗಳು ಇದೆ. ಒಳ್ಳೆ ಅಂಶ ಏನಪ್ಪಾ ಅಂದ್ರೆ, ಅದಕ್ಕೇನು ಹೊಸದಾಗಿ ಖರ್ಚು ಮಾಡಬೇಕಾಗಿಲ್ಲ, ಹೊಸಿಯ ಕಾಲುವೆ ಸರಿಯಾಗಿ ಇದು ನೋಡ್ಕೊಂಡ್ರೆ ಸಾಕು ಅಂತ. ಅದ್ರ ಜೊತೆಗೆ ಏನಾಗೋದು, ಇಲ್ಲಿಂದ ಅಲ್ಲಿ ತನಕ ಹೋಗೋ ತನಕ ಒಬ್ರು ಕಾಯ್ಕೊಂಡು ನೋಡ್ಕೋಬೇಕು, ಅಷ್ಟು ನೀರ್ ಬೇಕು. ನಿಜ, ಮತ್ತೆ ಆ ದಾರಿನಲ್ಲಿ ಕಳೆಗಳು ಎಲ್ಲ ಆರಾಮಾಗಿ, ಬೆಳೆಗೆ ಎಷ್ಟು ನೀರ್ ಸಿಗ್ತಾ ಇತ್ತು ಕಳೆಗೂ ಹಂಗೆ ಸಿಗ್ತಾ ಇತ್ತು, ಅದು ವ್ಯರ್ಥ. ಆಮೇಲೆ ಕೆಲವರಂತೂ ಗೊಬ್ಬರ ಹಾಕೋದು, ಈ ಗಿಡಕ್ಕೆ ಅಂತ ಹಾಕಿದ ಗೊಬ್ಬರ ಆ ಗಿಡಕ್ಕೆ ಸಿಗ್ತಾನೆ ಇರ್ಲಿಲ್ಲ, ಅದು ಮುಂದಿನ ಗಿಡಕ್ಕೆ ಹೋಗಿರೋದು, ಇಲ್ಲ ಇನ್ನು ಮುಂದಕ್ಕೆ ಹೋಗಿ ಹೋಗಿ ಹೋಗಿ ಪಕ್ಕದ ಜಮೀನ್ಗೆ ನೀನ್ ಹಾಕದ ಗೊಬ್ಬರ ಜಮೀನ್ಗೆ ಹೋಗೋದು. ಆಮೇಲೆ ಫಸಲ್ ಗಿಸಲ್ ಚೆನ್ನಾಗಿ ಬಂದಾದ್ಮೇಲೆ, ಇದೇನೆಯ ನಾನ್ ಇಷ್ಟು ಗೊಬ್ಬರ ಹಾಕಿದ್ರು ನನ್ಗೆ ಜಮೀನ್ ಹಿಂಗಾಗ್ಬಿಟ್ಟದೆ, ಫಸಲೇ ಇಲ್ಲ, ಆ ಸಿದ್ದಂದೇನೆ ಹಂಗ್ ಬೆಳೆದಿಲ್ಲ, ಅವ್ನ್ ಗೊಬ್ಬರವೇ ಹಾಕಿರ್ಲಿಲ್ವಲ್ಲ ಅಂತ ನಾವು ಹಾಕ್ಲೇಬೇಕಾಗಿಲ್ಲ. ಯಾಕೆ ಹೇಳಿಯ ಸುಬ್ಬಣ್ಣ, ಇವ್ನು ಅಮ್ಮನೆ ಬಿಟ್ಬಿಟ್ರೆ ನಮ್ಕೊಳಕ್ಕದ ಸಂಜೆಗೆ ಇನ್ನೊಂದ್ ಕಿತ ನಾನು ಎಳ್ಕೊಂಡ್ ತಕೊಂಡು ಹೋಗೋದು, ಸುತ್ಕೊಂಡ್ ನೋಡ್ಕೊಂಡು ಬರೋದು, ಎಲ್ಲ ಎಲ್ಲೇನು ಏನೇನ್ ಮಾಡಿದಾರ ಅನ್ಬಿಟ್ಟು ಹಂಗ್ ಮಾಡಿ. ನಿಗಾ ನಿಗಾ ವಹಿಸ್ತಾನೆ ರಾಜಣ್ಣ, ನಿಗಾ ವಹಿಸ್ತಾನೆ. ನಿಗಾ ವಹಿಸೋದ್ರಿಂದಾನೇ ಹಸಿ ಬೆಳೆ ಉಳಿದದ, ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡೋದು. ನೀವು ಹೋಗ್ತಾ ಇದ್ದೀರಾ ಮಧ್ಯರಾತ್ರಿಲಿ ನೀರ್ ಆಯ್ಸಕ್ಕೆ? ಅದೇ ಕವ್ವ, ಅಮಾವಾಸ್ಯೆ ಒಂದ್ ದಿವಸ ಬಿಟ್ಬಿಟ್ಟು ಇನ್ಬೇಕ ದಿವಸ, ಅಮಾವಾಸ್ಯೆ ದಿವಸ ಹಂಗುವೆ ನಾನು ಏನಾರ ನೆಪ ಹೇಳ್ಬಿಟ್ಟು ತಪ್ಪಿಸ್ಕೊಬಿಡ್ತೀನಿ. ಈಗ ನಮ್ಗ್ ಬೇಕಾದಷ್ಟು ಆಯ್ಸ್ಕೊಬಿಟ್ಟು ಮುಂದೊಂದು ಪಾತಿ ಓಪನ್ ಮಾಡಿ ಬಿಟ್ಬಿಟ್ರೆ ಮುಂದಕ್ಕೆ ಹೋಯ್ತದೆ. ಹಂಗ್ ಮಾಡಿದ್ರೆ ಯಾರು ಮಧ್ಯರಾತ್ರಿಲಿ ಬಂದು ಕಿತ್ತಕ್ಕಿಲ್ಲ, ನಾವು ನಮ್ಗೆ ಜಾಸ್ತಿ ಬೇಕು ಅಂತ ತುಂಬಿಸ್ಕೊಂಡ್ರೆ ಅವ್ರ ಏನ್ ಮಾಡ್ತಾರೆ, ಮಧ್ಯರಾತ್ರಿ ಬಂದು ಕಿತ್ತಾಕ್ಬಿಟ್ಟು ಅವ್ರು ಬಿಟ್ಕೊತಾರೆ. ಹಂಗಾಯ್ತು ಒಟ್ನಲ್ಲಿ ನೋಡವ, ಯಾವ್ದು ಅತಿ ಆಗ್ಬಾರ್ದುಕವ. ನಮ್ಮ ಹಿರಿಕರು ಸುಮ್ಮನೆ ಹೇಳಿದಾರ, ಅದೇನೋ ಅತಿ ಆದರೆ ಅಮೃತವೂ ವಿಷ ಆಗ್ಬಿಡ್ತದೆ ಅಂತ ಹೇಳ್ತಾರಲ್ಲ, ಅದು ನಿಜ. ಅದು ಬೆಳೆಗಳಿಗೆ ಆಗಲಿ, ಪ್ರಾಣಿಗಳಿಗೆ ಆಗಲಿ, ಅಥವಾ ಮನುಷ್ಯರಿಗೆ ಆಗಲಿ ಅಲ್ವವಾ. ತಿಂತೀನಿ ಅಂದ್ಬಿಟ್ಟು ಈಗ ಕಮಲವನ್ನು ರಾಜಕ್ಕನೂ ಪುಕ್ಕಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ನಾನು ಇನ್ನೂ ಹಾಕು ಇನ್ನೂ ಹಾಕು ಇನ್ನೂ ಹಾಕು ಅಂದ್ಬಿಟ್ಟು ತಿಂದ್ಬಿಟ್ರೆ ರಾತ್ರಿ ಒದ್ದಾಡೋನು ನಾನಾ ನೀವ? ಅದಕ್ಕೆ ನಮಗೆ ಜೀರ್ಣ ಶಕ್ತಿ ಎಷ್ಟಿದದೋ ಅಷ್ಟು ತಿನ್ನೋದು ಒಳ್ಳೇದು. ಈಗ ಭತ್ತ ವಯಸ್ಸಾಯ್ತಾ ಕಡಿಮೆ ಆಯ್ತಿದ್ ನಿಂದ ನಮ್ಗೆ ಕೇಳಿ ನಮ್ಗೆ ಇನ್ನು ವಯಸ್ಸದೆ ನಿನ್ಗೆ ಆಗದಿಲ್ಲ ನಮ್ಗೆ ಹೇಳ್ಬೇಡ ಸುಮ್ ಕೂತ್ಕೋ ಹೇಳಪ್ಪ ತಿಳ್ಕೊಳಪ್ಪ ಓಲಿ. ಅದಕ್ಕೇನೆ ವಿಜ್ಞಾನಿಗಳು ಈ ಕಬ್ಬನ್ ಬೆಳೆನೇ ಆಗ್ಲಿ ಭತ್ತದ ಬೆಳೆನೇ ಆಗ್ಲಿ ಅದಕ್ಕೆ ಒಂದು ಅವಧಿ ಅಂತ ಹೇಳಿದ್ದಾರೆ. ಒಂದು ಆ ಬೆಳೆ ಬೆಳವಣಿಗೆ ಎಷ್ಟು ದಿನ ಇರುತ್ತೆ ಅನ್ನೋದು ಒಂದು ಅವಧಿ, ದೀರ್ಘಾವಧಿ ಅಲ್ಪಾವಧಿ ಮಾಡ್ತಾರೆ, ಮತ್ತೆ ಕಾಲನ ಅವ್ರು ನಿಗದಿ ಮಾಡಿದ್ದಾರೆ. ಇಂಥ ತಳಿ ನೀವು ಬಳಸಿದ್ದೆ ಆದರೆ ಇಷ್ಟು ತಿಂಗಳ ಒಳಗಡೆ ಅದು ನಾಟಿ ಆಗಿರ್ಬೇಕು, ಇಂಥ ತಿಂಗಳ ಒಳಗಡೆ ನಾಟಿ ಆಗಿರ್ಬೇಕು ಅಂತ. ಅದನ್ನ ಕೆಲವರು ನಿಗಾ ಮಾಡ್ಕಿಲ್ಲ, ತಳಿ ಹೆಸರು ಜ್ಞಾಪಕ ಇಟ್ಕೋತಾರೆ, ಬಿತ್ತನೆ ಬೀಜ ತರ್ತಾರೆ, ಹೋಟ್ಲ್ ಹಾಕ್ತಾರೆ, ನಾಟಿನೂ ಮಾಡಿಸ್ತಾರೆ, ಆಮೇಲೆ ನೋಡಪ್ಪ ಸರಿಯಾಗಿ ಬರ್ಲಿಲ್ಲ ಅಂತ ಹೇಳ್ತಾರೆ. ಅದೊಂದಾಯ್ತಾ, ಇನ್ನೊಂದು ಯಾವ್ದೋ ಹೋಗೋದು ಪಕ್ಕದೂರಿಗೆ, ಇಲ್ಲಾಂದ್ರೆ ಪಕ್ಕದ ಜಿಲ್ಲೆಗೆ ಹೋಗೋದು, ಅಲ್ಲೆಲ್ಲೋ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ರೇಟ್ ಸಿಕ್ಕದೆ ನಾನು ಹಾಕ್ತೀನಿ ಅಂತ, ಇವನ್ ಮಣ್ಣಿಗೆ ಇರಲಿಲ್ಲ ಅಂತ ಹೇಳ್ತಾರೆ. ಅದೊಂದಾಯ್ತಾ, ಇನ್ನೊಂದು ಯಾವ್ದೋ ಹೋಗೋದು ಪಕ್ಕದೂರಿಗೆ, ಇಲ್ಲಾಂದ್ರೆ ಪಕ್ಕದ ಜಿಲ್ಲೆಗೆ ಹೋಗೋದು, ಅಲ್ಲೆಲ್ಲೋ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ರೇಟ್ ಸಿಕ್ಕದೆ ನಾನು ಹಾಕ್ತೀನಿ ಅಂತ, ಇವನ್ ಮಣ್ಣಿಗೆ ಈ ವಾತಾವರಣಕ್ಕೆ ಆ ಬೆಳೆ ಹೊಂದ್ಕೊಳ್ಳತ್ತೋ ಇಲ್ಲಿ ಒಂದ್ ನೋಡೋಂಗಿಲ್ಲ. ಆಮೇಲೆ ಅಷ್ಟ್ ಬರ್ಲಿಲ್ವಲ್ಲ ಅಂತ ಇದನ್ ಬಿಡ್ಬೇಕು. ನಿಜ, ಅದನ್ನೇ ಇಂದಿನವ್ರು ಮಾಡ್ತಾ ಇದ್ದಿದ್ದು. ಅವರು ಆ ಪ್ರದೇಶಕ್ಕೆ ಯಾವ ತಳಿ ಹಾಕಿದ್ರೆ ಒಳ್ಳೇದು ಅಂತ ಅವ್ರಿಗೆ ಗೊತ್ತಿತ್ತು. ತಳಿ ಹಾಕದ್ಮೇಲೆ ಯಾವ ಹಂತದಲ್ಲಿ ಯಾವ ಕೀಟ ನಮಗೆ ತೊಂದರೆ ಮಾಡ್ಬೋದು, ರೋಗ ಬಂದ್ರೆ ಯಾವ ರೋಗ ಬರ್ಬೋದು, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತು. ಅಂದ್ರೆ ಸಂಪೂರ್ಣವಾದ ತಿಳುವಳಿಕೆ ಇತ್ತು. ಅದರಿಂದನೇ ಅವರು ಯಶಸ್ವಿ ಆಗ್ತಿದ್ರು. ನಾವೀಗ ಬರೀ ಪ್ರಯೋಗಗಳನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾಟಿ ಬಿತ್ತನೇನು ಇಟ್ಕೊಳ್ಳಲ್ಲ ಎಷ್ಟೋ ಜನ. ಎಲ್ಲಪ್ಪ ಈ ಮಾತೆತ್ತರೆ ಬ್ಯಾಗ್ ಎತ್ಕೊ ಹೋಯ್ತಿರ್ತಾರೆ, ತಕಬತ್ತೀನಿ ತಕಬತ್ತೀನಿ ಅಂದ್ಬಿಟ್ಟು. ಮೊದಲು ಮನೇಲೆ ಎಷ್ಟು ಜನ ಗುಡಾಣಗಳಲ್ಲಿ ತುಂಬಿಕೊಳ್ಳರು ಅಲ್ವಾ? ನಮ್ಮ ತಾತನ್ನ ನೋಡಿಲ್ವ ನೀವು? ಕಣಜಗಳು ಒಬ್ಬರು ಕೊಡೋರು. ಅಣ್ಣ ಸುಬ್ಬಣ್ಣ, ಈಗ ಹಿಂದೆಲ್ಲ ಯಾರು ಮಾರಾಟ ಮಾಡ್ತಿದ್ರು ಎಲ್ಲಾನು, ಇವ್ರಿಗೆ ಬೇಕಾದದ್ನ ಅವ್ರಿಗೆ ಬೇಕಾದದ್ನ ಇವ್ರು ವಿನಿಮಯ ಮಾಡ್ಕೊಂಡು. ಅಂದ್ರೆ ಅವಾಗ ಇಷ್ಟೊಂದು ತಳಿನೂ ಇರ್ಲಿಲ್ಲ. ಈಗ ಹಂಗಲ್ವಲ್ಲ, ಈ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ವರ್ಷಕ್ಕೊಂದೊಂದು ತಳಿ ಬಿಡುಗಡೆ ಮಾಡ್ತಾರೆ. ನಾವು ಹೋಗಿ ತಂದು ಹಾಕಿ ಅದೇ ಅಲ್ಪಾವಧಿ ತಳಿನೋ ದೀರ್ಘಾವಧಿ ತಳಿನೋ ಯಾವ್ದೋ ತಂದ ಹಾಕಿ ನಾವು ನೋಡ್ಬೇಕು ತಾನೇ. ಈಗ ತರ್ಲಿ ವಿಷಯ ಪೂರ್ತಿ ತಿಳ್ಕೊಂಡು ಮಾಡ್ಬೇಕು. ಈಗ ಮೊದಲು ಕಮಲವ್ವ ಈ ಕಾಲಗಳ ಬಗ್ಗೆ ನಮ್ಮ ಹಿರಿಕರಿಗೆ, ತಾತ ಮುತ್ತಾತಂದಿರಿಗೆ, ನಮ್ಮ ಅಪ್ಪನಿಗೂ ಚೆನ್ನಾಗಿ ಗೊತ್ತದೆ. ನಮ್ಮ ಅಪ್ಪನಿಗೀಗಲೂ ಚೆನ್ನಾಗಿ ಗೊತ್ತದೆ. ನಮ್ಮ ತಾತನಿಗಂತೂ ಇವ್ರಿಗಿಂತ ಚೆನ್ನಾಗಿ ಗೊತ್ತಿತ್ತು ಯಾವ ಕಾಲಕ್ಕೆ ಮಳೆ ಬರ್ತದೆ, ಎಂತ ಮಳೆ ಬರ್ತದೆ. ಅದ್ರ ಹೆಸರನ್ನು ಹೇಳ್ತಿದ್ರು ಅವರು. ಆಮೇಲೆ ಆ ಟೈಮಲ್ಲಿ ಯಾವ ಬೆಳೆಯನ್ನ ಬಿತ್ತನೆ ಮಾಡ್ಬೇಕು ನಾವು ಎಲ್ಲ ಹೇಳ್ಬಿಡೋರು. ಅದೇ ತರ ಮಾಡೋರು. ಹ್ಮ್, ಕಮಲಕ್ಕನಿಗೂ ಗೊತ್ತದೆ ಅದು. ಸರಿ, ಅದು ಸರಿ, ಹಂಗೆ ಗೊತ್ತಾಯ್ತು ಕವ. ಅದಕ್ಕೆ ಆತರ ಅನುಭವದಲ್ಲಿ ತಿಳ್ಕೊಂಡಿದ್ರು ಅವರೆಲ್ಲ. ಆ ಕಾಲಕ್ಕೆ ಸರಿಯಾಗಿ ಆ ಬೆಳೆಗಳನ್ನ ಬೆಳೆದ್ ಬಿಡೋರು, ಕಾಲಕ್ಕೆ ಸರಿಯಾಗಿ ಮಳೆನೂ ಬರು. ಆಯ್ತು ಬಿಡಪ್ಪ, ಈಗ ನೀನೇನ್ ಬೆಳೀತಾ ಇದೀಯ ಅದ ಹೇಳಿಗ. ಈಗ ವಸಿ ರಾಜಕನ್ ವಸಿ, ಇವನ್ನ ವಿಚಾರಿಸ್ಕೋ. ಅವನೇನ್ ಹೇಳ್ತಾನೆ, ನಮ್ ತಾತ ಅಷ್ಟು ಕೆಲಸ ಮಾಡ್ತಿದ್ರು, ಅಷ್ಟೊಂದು ಬೆಳೆ ಬರ್ತಿತ್ತು. ನಾನು ಯೋಚನೆ ಮಾಡ್ತಾ ಇರ್ತೀನಿ, ನಮ್ ತಾತ ಹೆಂಗ್ ಮಾಡ್ತಿದ್ದ, ನಮ್ಮಅಪ್ಪ ಹೆಂಗ್ ಮಾಡ್ತಿದ್ದ ಅಂತ ಯೋಚನೆ ಮಾಡಿ ಮಾಡಿ ಮಾಡಿ ಮಾಡಿ ಇವನು ಕೂತ್ ಜಾಗದಲ್ಲೇನೆ ದಪ್ಪ ಆಗ್ತಾವನೆ ಹೊರತು ಕೃಷಿ ಸೊರಗ್ತಾ ಇದೆ. ಯೋಚನೆ ಮಾಡಿದ್ರೆ ಏನಾಗ್ತದೆ ನೀನೇ ಹೆಸರು. ಸುಬ್ಬಣ್ಣ, ಯೋಚನೆ ಮಾಡಿದ್ರೆ ಆಗಲ್ಲ, ಕೆಲಸ ಮಾಡ್ಬೇಕು. ಅಯ್ಯೋ ರಾಜಕ್ಕ, ಏಯ್ ಇರ ವಸಿ, ರಾಜಕ್ಕನೇ ಸರಿ. ನೀ ಏನ್ ಮಾಡ್ದೆ, ನೀ ಏನ್ ಮಾಡ್ದೆ ಯೋಳು ವಸಿ, ಈಗ ಏನ್ ಮಾಡ್ದಿ ಇಷ್ಟೊತ್ತ ಕುಂತ್ಕೊಂಡು ಭಾಷಣ ಬಿಗದಿ? ಈ ಭಾಷಣವ ನಿಮ್ಮ ಅಪ್ಪನೂವ ನಿಮ್ ತಾತನು ಬಿಗಿತಿದ್ ನಿನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಏನಂದ, ಅದಕ್ಕ ಅವ್ರಗ ಯಾವ್ಯಾವ ಕಾಲ ಬತ್ತಿತ್ತು, ಯಾವ್ಯಾವ ಕಾಲಕ್ಕ ಏನೇನ್ ಬೆಳಿಬೇಕು ಅನ್ನೋದು ಎಲ್ಲ ನಿಗದಿತವಾಗಿತ್ತು. ನಿಂಗೇನ ಅವರು ಇನ್ನೊಂದು ಕಮಲವ, ನಮ್ ರಾಜವ ಹೇಳ್ತಿರ ಸರಿ, ಅವ್ರಿಗೆ ಎಲ್ಲ ಹಂಗೆ ಕಾಲಕಾಲಕ್ಕೆ ಮಾಡ್ತಿದ್ರಲ್ಲ, ಊರಿಗೆ ಹೋಯ್ತಿರ್ಲಿಲ್ಲ, ಮಕ್ಳು ನೋಡ್ಬೇಕು ಅವ ಇವು ಅಂದ್ಬಿಟ್ಟು ಈ ರಾಜಕ್ಕ ಸಲಸಲಿಗೆ ಹೋಗಿದ್ದಾಳೆ ಊರಿಗೆ. ಯಜಮಾನಪ್ಪ ಮಾಡ್ತಾನಪ್ಪ ಯಜಮಾನಪ್ಪನ ಗೊತ್ತಿಲ್ಲದೆ ಇರುವ ಕೆಲ್ಸವಿಲ್ಲ. ಆದ್ರೆ ಯಾಕ ನಾವ್ ಹೆಣ್ಮಕ್ಳು ಇದ್ಕೊಂಡು ಗಂಡ ಇಕ್ಳ ಕೈಲಿ ಯಾಕೆ ಕೆಲ್ಸ ಮಾಡ್ಸೋದು ಅಂತ ನಾ ಮಾಡ್ದಾನಷ್ಟೇ. ಆಮೇಲೆ ಸುಬ್ಬಣ್ಣ, ಈ ಕಾಡು ಒಂದ್ ಸ್ವಲ್ಪ ಈ ಜಮೀನ್ಗಳಲ್ಲಿ ಮರಗಳೆಲ್ಲ ಇರ್ತದಲ್ಲಪ್ಪ, ಅದ ಕಡ್ದಾಕ್ಬಿಡ್ತಾರೆ. ಈ ಮಳೆ ಬರ್ಬೇಕಾದ್ರೆ ಅವು ಬಹಳ ಮುಖ್ಯ ಅಂತಲ್ಲ ಕಾಡು. ಅಯ್ಯೋ ಈಗೆಲ್ಲ ನಿನಗ್ ಗೊತ್ತಿಲ್ಲ, ಈ ಕಾಡು ನಾ ಮಾಡೋದು ಅಂದ್ರೆ ಈಗ ಈ ಅರಣ್ಯ ಕೃಷಿ ಅಂತ ಹೇಳ್ತಾರೆ, ಅದು ಒಳ್ಳೆ ಫಿಕ್ಸೆಡ್ ಮಾಡ್ದಂಗೆ. ಈಗೊಂದ್ ಗಿಡಕ್ಕೆ ನೀನು ತಯಾರು ಮಾಡಿ ಒಳ್ಳೆ ತಳಿಗಳದೆ ಬೇಗ ಬೆಳೆಯುವಂತದ್ದು ಮತ್ತೆ ಹಣ ಬರುವಂತದ್ದು ಎಲ್ಲ ಅರಣ್ಯ ಇಲಾಖೆಯವರು ಕೊಡ್ತಾರೆ. ಮತ್ತೆ 3 ವರ್ಷ ಅದರ ಪಾಲನೆ ಮಾಡೋದಕ್ಕೂ ಕಾಸು ಕೊಡ್ತಾರೆ. 3 ವರ್ಷ ಅದು ನೀನು ನೆಟ್ಟಿದ್ದು 3 ವರ್ಷ ನೋಡ್ಕೊಂಬಿಟ್ರೆ, ಈಗ ಬ್ಯಾಂಕಲ್ಲಿ ಒಂದು FD ಮಾಡಿದ್ರೆ ಹೆಂಗೆ ನಾವು 6 ವರ್ಷ 7 ವರ್ಷ 10 ವರ್ಷ ಅಂತ ಮಾಡ್ತೀವಿ, ಅದಕ್ಕಿನ್ ಜೋರು ಜೋರಾಗಿ ಬರ್ತದೆ. ಆಮೇಲೆ ಬೇರೆ ಬೆಳೆಗಳಿಗೆ ಒಂದು ವರ್ಷ ಉತ್ಪಾದನೆ ಜಾಸ್ತಿ ಆದ್ರೆ ಬೇಡಿಕೆ ಕಡಿಮೆ ಆಗುತ್ತೆ, ರೇಟ್ ಡೌನ್ ಆಗುತ್ತೆ ಅಂತ. ಅದೇ ಟೊಮೊಟೊ ತರ, ಟೊಮೆಟೊ ತರಕಾರಿ ಬೆಳೆಗಳು, ಈ ಭತ್ತದ ಬೆಳೆ ಆಗ್ಲಿ, ಇದರಲ್ಲಿ ಆ ಮಾತೆ ಇಲ್ಲ. ರಾಜಣ್ಣ ಕಡಿಮೆ ಆಗಿ 2 ಎಕರೆ ಜಮೀನ್ ಇಲ್ವಾ ಆಚಾರಿ ಮೂಲಲ್ಲಿ ಹಾಕಿದ್ಯಲ್ಲಪ್ಪ, ಸಾಗುವಾನಿ ತೋರಿಸ್ತಲ್ಲ ಮೊನ್ನೆ ಸೇರಿಸ್ಬಿಟ್ಟು ಸುತ್ತ ಬೇಲಿ ಹಾಕಿಲ್ಲ ನಾನು, ಗಿಡಗಳನ್ನೇ ನೆಡೆಸಿರೋದು. ಅದಕ್ಕೆ ಅದೇ ರಕ್ಷಣೆ ಅಲ್ವಾ, ಇದರಲ್ಲಿ ಲಾಸ್ ಆಗುವಂತ ನಿನಗೆ ಚಾನ್ಸ್ ಇಲ್ಲ. ಯಾಕಂದ್ರೆ ಕಡಿಮೆ ಅಂತೂ ಆಗಲ್ಲ, ವರ್ಷಕ್ಕೂ ಈಗ ಮರ ಏನೋಡಪ್ಪ ಎಲ್ಲದಕ್ಕೂ ಬೈಕ್. ಈಗ ಕಾಗದದ ಕಾರ್ಖಾನೆ ಶುರು ಮಾಡಿ ನಮ್ಮ ಮನೆಯಲ್ಲಿರುವಂತ ಈ ಪೀಠೋಪಕರಣಗಳು, ಬಾಗಿಲು, ಕಿಟಕಿ, ಪ್ರತಿಯೊಂದಕ್ಕೂ ಮರ ಬೇಕನಪ್ಪ. ಅದಕ್ಕೆ ಒಂದು ಯಾವಾಗ್ಲೂ ಒಂದು ಡಿಮ್ಯಾಂಡ್ ಇದ್ದೇ ಇರ್ತದೆ. ಹಾಗಾಗಿ ಇದೊಂಥರ ಫಿಕ್ಸೆಡ್ ಮಾಡ್ದಂಗೆನೆ. ಅದಕ್ಕೆ ಪ್ರತಿಯೊಬ್ಬನು ಎಲ್ಲೆಲ್ಲಿ ಕೃಷಿ ಭೂಮಿ ಖಾಲಿ ಉಳಿದಿದ್ಯೋ ವ್ಯರ್ಥವಾಗಿ ಹೋಗ್ತಿದ್ಯೋ ಅಂತ ಕಡೆ ಸುಲಭವಾಗಿ ಒಂದು ಗಿಡ ತಂದು ಹಾಕ್ಬಿಟ್ಟ ಅಂದ್ರೆ ಅದು ಮರ ಆಯ್ತು ಅಂದ್ರೆ ನೋಡಪ್ಪ ಕಾಸು ಬಂದಂಗೆ. ಈ ಮಟ್ಟಿ ತಗೋ ಹಾಕೋಬಹುದು, ಈ ಮಟ್ಟಿ ಕಾಂಪೌಂಡ್ ಹಾಕೊಳ್ಳ ಬದಲು ಕಾಂಪೌಂಡ್ ಗೆ ಇದೇ ಗಿಡಗಳನ್ನ ಹಾಕೊಂಡ್ರೆ ಗಿಡವೇ ದೊಡ್ಡದಾದ್ಮೇಲೆ ಅದೇ ಕಾಂಪೌಂಡ್ ತರ. ಕಾಂಪೌಂಡ್ ಗೆ ನಾವು 4 ತೆಂಗಿನ ಮರ ಹಾಕಿಲ್ವಪ್ಪ? ಏ ಸಾಕಾಗಲ್ಲ, ಅದ್ರ ಮಧ್ಯದಲ್ಲಿ ಇದ್ನು ನೆಡು. ಸರಿ ಸರಿ, ನಮ್ದಿಯಾ ಗಿಡ ಅಂತ ಏನ್ ಗೊತ್ತಾದ ಅದು? ಅಲ್ಲ ನಮ್ ಜಮೀನಲ್ಲೇ ತಾನೇ ಹಾಕದು ರಾಜಕ್ಕ. ಸಮಾಜ ಸೇವೆ. ಈಗ ರಾಜಕ್ಕಿಂದು ಪ್ರಶ್ನೆ ಹೆಂಗದೆ ಅಂದ್ರೆ, ಕಾಡ್ನಲ್ಲಿ ಕಾಣ್ತಿರೋ ಈ ಮರಗಳು ಗಿಡಗಳಲ್ಲಿ ನನ್ನವು ಯಾವು, ನನ್ ಮರ ಯಾವ್ದು ಇಲ್ಲಿ ಅಂತ ಕೇಳದಂಗ ಆಯ್ತಾ? ಕಮಲಕ್ಕ ಒಂದು ಆಡದಲ್ಲ, ಇಷ್ಟೊಂದ್ ಜನ ಇಲ್ಲಿ ಯಾರು ನನ್ನವರು, ಇಷ್ಟೊಂದ್ ಮನೆ, ಇಷ್ಟೊಂದ್ ಮನೆ ಇಲ್ಲಿ, ನನ್ನ ಮನೆ ಯಾವ್ದು ಅಂತ ಒಂದು ಹಾಡದೆ ತುಂಬಾ ಚೆನ್ನಾಗಿ ಅರ್ಥ. ಈಗ ನಮ್ಮ ಬೈಲದೆ ಅದ್ರ ಸುತ್ತ ಒಂದ್ ಬೇಲಿ ಹಂಗ ಹಾಕಣ ಬೇಕು ಅಂದ್ರೆ ಒಂದ್ 4 ಗಿಡಕ್ಕೆ ರಾಜಕ್ಕನ ಹೆಸರು ಹಾಕ್ಬಿಟ್ಟು ಹಾಕ್ಸ್ಬೋದು, ಬೋರ್ಡು ಹಾಕ್ಬಿಡ. ಅದು ನೋಡಿದವ್ರು ಇನ್ನೊಂದಷ್ಟು ಜನ ಹಾಕ್ಲಿ ಅಂತ. ಸುಬ್ಬಣ್ಣ, ಈ ನಮ್ಮೂರು ಇಸ್ಕೂಲ್ ಅದಲ್ಲ, ಇಸ್ಕೂಲ್ದು ಜಾಗ ದೊಡ್ಡದಾಗದೆ, ಅದಕ್ಕೆ ಕಾಂಪೌಂಡ್ ಹಾಕಿಸ್ಬೇಕು ಅಂತ ಮೇಸ್ಟ್ರ್ ಏನೋ ಮಾತಾಡ್ತಿದ್ರು. ಅದಕ್ಕೆ ಮೇಸ್ಟ್ರಿಗೂ ನಾನು ಇದನ್ನೇ ಹೇಳ್ದೆ, ಕಾಂಪೌಂಡ್ ಹಾಕ್ಸೋ ಬದ್ಲು ಸುತ್ತ ಮರಗಳು ನೆಡ್ಸಿ ಉದ್ದಕ್ಕೂ. ಏ ಮರ ಅವ್ರು ನೆಡ್ಸೋದ್ ಬೇಡ, ರಾಜಕ್ಕ ನೆಡ್ತಾಳೆ. ಹೇಳದ್ದು ನಾವೇ ಹೋಗಿ ನೆಡ್ಸ್ಕೊಟ್ರಾಯ್ತು. ಕಾಂಪೌಂಡ್ ಬೇಡ, ಪ್ರಕೃತಿ ದತ್ತವಾಗಿ ಇರ್ತವೆ ಗಿಡಗಳು, ಸ್ಕೂಲ್ಗಾಯ್ತದೆ, ಸ್ಕೂಲ್ ಅಭಿವೃದ್ಧಿಗಾಯ್ತದೆ, ಒಳ್ಳೆ ಗಾಳಿ ಸಿಗ್ತದೆ ಅಂತ ಹೇಳಿದೆ. ಒಳ್ಳೆ ಒಳ್ಳೆ ಅಭಿಪ್ರಾಯ ಹೇಳಿದ್ಯಾ ಕಣಪ್ಪ ರಾಜಣ್ಣ ಅಂತಂದ್ರು. ಈಗ ರಾಜಕ್ಕನ್ ಕರ್ಕೊಂಡೋಗು, ಮರ ಒಳ್ಳೆ ನೆಡ್ಲಿ, ಒಂದ್ ಹೆಸರು ಹಾಕ್ಸ್ಬಿಡು. ಮರ ನೆಡಕ್ ಆದ ಸುಬ್ಬಣ್ಣ, ಇದಕ್ಕೆ ಸುಬ್ಬಣ್ಣ ಗಿಡ ನೆಡ್ಲಿ, ಗಿಡ ನೆಡ್ಲಿ ಆಮೇಲೆ ಅಲ್ಲಕವ್ವ ಅದು ಅದು ಮಾಡಿದ್ರು ಮಾಡ್ಬಿಟ್ಟು ತಮಾಷೆ ಮಾಡ್ತಾ ಇದ್ರೆ ಮರನೇ ನೆಡ್ತಲ್ಲ. ಈಗ ಕಮಲವ್ವ, ನುಗ್ಗೆ ಮರ ಬೆಳೆಸ್ಬೇಕಾದ್ರೆ ನೀನೇನ್ ಬೀಜ ಹಾಕಿಯ? ಏನಿಲ್ಲ, ನುಗ್ಗೆ ಮರದ ಒಂದ್ ಸರಿಯಾಗಿರೋದ್ ಬಲ್ತಿರೋದ ರಂಬಿಯ ಕಡ್ಕೊಬಿಟ್ಟು ಅದಕ್ಕೆ ಉಸಿ ಸಗಣಿಯ ಮೆತ್ಬಿಟ್ಟು ಮುಂದಕ್ಕೆ ನೆಟ್ಬಿಟ್ರು ಬಂದ್ಬಿಡ್ತದೆ, ಕಾವ್ರು ಹೊಡೆದ್ ಬಿಡ್ತದೆ ಅದು. ಹಂಗೆ ಅಂತ ತಿಳ್ಕೊಬಿಡ್ತಾಳೆ ಇವಳು, ಎಲ್ಲಾ ಮರನು ಹಿಂಗೆ ನೆಡ್ಬೋದು ಅಂದ್ಬಿಟ್ಟು ಕೊಂಬೆ ಕಡ್ಕ ಬಂದ್ಬಿಟ್ಟು ನೆಡುವ ಅಂತ ಇವ್ರು ಯಜಮಾನ್ರು ಹೇಳಿದ್ರು. ನನ್ನ ಯಜಮಾನ್ ಅಪ್ಪ ನೀ ಹೇಳ್ಕೊಟ್ಟವನೆ ಏನಾ ಹೆಂಗ ಅಂತ ಎಲ್ಲ ನಿನ್ನಿಂದ ಏನ್ ನನ್ ಗೇಲಿ ಮಾಡ್ದೆ. ಒಂದ್ ಅಲಸನ್ ಮರ ನೋಡಿವ್ನಿ ಇವ್ರ ಜಮೀನ್ ರೀ, ಏನ್ ಬಿಡ್ತದೆ ಗೊತ್ತಾ? ಅಲ್ಲ ಮರ ಮರ ಚೆನ್ನಾಗಿ ಅದೇ ಮರ, ಅದೇನೋ ಒಟ್ಟಿನಲ್ಲಿ ನೀರ್ ಚೆನ್ನಾಗ್ ಸಿಕ್ತಿರ್ಬೇಕು ಅಂತರ್ಜಲದಲ್ಲಿ. ಹುಷಾರು ಅಲಸಿನ ಗಿಡನ, ಅದೇನೋ ಅದೇನೋ ಪೀಠೋಪಕರಣ ಅಂತಿದ್ದ ಅದಕ್ಕೂ ಮಾಡಕ್ ಉಪಯೋಗ. ಅವರೇಕಾಯಿ ಬರ್ತದ ನೋಡು, ಹಲಸಿನ ಕಾಯಿ ಅವರೇಕಾಳು ಹಾಕ್ಬಿಟ್ಟು ಪಲ್ಯ ಬಸ್ಸಾ ಮಾಡ್ದ ಅಂದ್ರೆ ಅದಕ್ಕೆ ಅದು ಪೀಠಕ್ಕೆ. ಹಲಸಿನ ಮರ ಬಾಗಿಲಿಗೆ ಮಾಡಕ್ಕೆಲ್ಲ ಉಪಯೋಗಿಸ್ತಾರೆ, ಎದ್ಗಿತ್ಕೊಂಡದ ನಮ್ಮಲ್ಲಿ ಹುಷಾರು ನೋಡ್ಕೋಕ ರಾಜಕ್ಕ. ಸರಿ ಕಮಲಕ್ಕ, ಅಲ್ಲೇನೋ ನಮ್ಮ ಪ್ರಕಾಶಪ್ಪ ಏನ ಬರೇಳಿದ್ರು, ನಾವು ಹೊರಡ್ಬೇಕು. ಸರಿ ಮೇಟ್ರಪ್ಪ, ಒಸಿ ಬಾ ಟೀ ಬಿಟ್ಟವು. ಸರಿ ಮೊದಲು ಅದೇನ ಕಾಣ್ತಾ ಇಲ್ಲ ದಪ್ಪಕ್ಕೆ, ಅದ ಬಿಚ್ಬಿಡು ಫಸ್ಟ್ ನೀನು. ಆಯ್ತಾಯ್ತು ಬಾ ಕೊಟ್ಟಣ, ಅದೆಲ್ಲ ಕಣ್ ಕಾಣ್ತದೆ ನಿನ್ಗೆ. ತಿಂಡಿ ಪಟ್ನ ತೆಗೆದು ತಿಂಡಿ ಕೊಟ್ಬಿಡು. ನೀನ್ ಅನ್ಕೊಂಡ್ರದು ರಾಜಕ್ಕ, ಅದ ಬಿಚ್ಚದೆ ಮೆಲ್ಲ ಕರ್ಕೋಬಿಟ್ಟು ಬರೀ ಕಾಪಿಲೆ ನಮ್ಮನ್ನ ಸಮಾಧಾನ ಮಾಡ್ಬಿಟ್ಟು ಕಳಿಸ್ಬಿಡೋ ಅಂತ ಪ್ಲಾನ್ ಮಾಡಿರೋದು. ಇಲ್ಲ ಬಾರ ಬಾರ ಕೊಟ್ಟನ್ ಬಾರ. ಹೆಂಗೆ ಇದು, ನೀ ಪ್ರತಿ ವಾರ ಏನಾರು ತಿನ್ನ ಕೊಟ್ಟೆ ಕೊಡ್ತೀಯ, ಕಮಲಕ್ನು ಕೊಡ್ತಾಳೆ ನೀನು ಕೊಡ್ತೀಯ. ಈಗ ಗೇಲಿ ಮಾಡ್ತಾನೆ ಇರ್ತಾನಲ್ಲ ರಾಜಣ್ಣ, ಒಂದ್ ಕೆಲಸ ಮಾಡ್ಬಿಡೋ ಸುಮ್ಮಿರು. ಈಗ ಆಮೇಲೆ ತಪ್ಪಿಸ್ಬಿಟ್ಟಿ ಅದ್ನ ನೀನು ಮಧ್ಯದಲ್ಲಿ ಬಾಯ್ ಹಾಕ್ಬಿಡ. ಅವ ತಗಿಯದ್ ಬಿಚ್ಚು, ಅದ ಮಧ್ಯದಲ್ಲಿ ಬಾಯ್ ಹಾಕಿದ್ರೆ ತಿನ್ನಕಾಗದು. ತಗಿ ಬಿಚ್ಚವಾದ ಆಯ್ತಿರ್ಲ, ಅಯ್ಯೋ ಅಲ್ಲ ಚೀಲ ಎತ್ಕೊಂಡ್ ಬಿಚ್ಚದ್ ಬೇಡವಾ ಇರು ಕೊಟ್ಟನು. ಓಹೋ ಓಹೋ, ಅಲ್ ನೋಡ್ ಸುಬ್ಬಣ್ಣ ಸ್ವೀಟ್ ಎಲ್ಲ ತಂದ್ ಬಿಟ್ಟೋಳಕ್ಕಪ್ಪ ಸ್ವೀಟ್. ನೀವು ನಿಧಾನವಾಗಿ ಸುಬ್ಬಣ್ಣ ಒಂದ್ ನಿಮಿಷ ಇರು, ಟೀ ಇಟ್ಬಿಟ್ಟಿದೀನಿ, ನೀವೆಲ್ಲ ಒಂಚೂರಿ ಸ್ವೀಟ್ ಖಾರ ತಿಂತಾ ಇರಿ. ಕೊಡವಾಯ್ಕಡಿಕದ ರಾಜಣ್ಣ, ಎಲ್ಲಾನು ಗಬ ಗಬ ಅಂತ ತಿನ್ಬೇಡ, ಒಂದೊಂದ್ ಎತ್ಕೋ. ಏ ನೀ ತಿಂತ ಕೂತ್ಕೋ, ನಾ ಒಂದ್ ಎರಡು ಎತ್ಕೊಂಡು ಸುಬ್ಬಣ್ಣ ಜೊತೆ ಹೋಯ್ತೀನಿ ನಾನು. ಆಯ್ತಾಯ್ತು, ಟೀ ಕುಡ್ಕೋ ಹೋಗಂತೆ ಆಮೇಲೆ ಬಾ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ, ಮೈಸೂರು ಎಸ್ ರಾಜಲಕ್ಷ್ಮಿ ಹಾಗೂ ಎಸ್ ಸುಬ್ರಹ್ಮಣ್ಯ. ಸಂಘವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ 27 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಣ್ಣಿನ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂನಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ ಡೀನ್ ಹಾಗೂ ಮಣ್ಣು ವಿಜ್ಞಾನಿಯಾಗಿರುವ ಡಾಕ್ಟರ್ ಎಸ್ಎಸ್ ಪ್ರಕಾಶ್ ಅವರೊಂದಿಗೆ ಮಾತುಕತೆ. ಪ್ರತಿಯೊಂದು ಹಂತದಲ್ಲೂ ಆ ಸೂಕ್ಷ್ಮಾಣುಜೀವಿಗಳು ತಮ್ಮ ಕರ್ತವ್ಯವನ್ನು ಮಾಡ್ತಿರ್ತವೆ, ಅಂದರೆ ಕ್ರಿಯೆಗಳಲ್ಲಿ ತೊಡಗಿಕೊಂಡಿರ್ತವೆ. ಮಣ್ಣಲ್ಲಿ ಸೇರ್ತಕ್ಕಂಥ ಈ ಬೆಳೆಯ ಶೇಷಗಳಿರ್ಬೋದು ಅಥವಾ ಬೇರೆ ಪದಾರ್ಥಗಳಿರ್ಬೋದು ಅಥವಾ ಮಣ್ಣಿನಲ್ಲಿ ನಡೀತಕ್ಕಂಥ ಹಲವಾರು ಕ್ರಿಯೆಗಳಿಗೆ ಅವು ಪೂರಕವಾಗಿ ಕೆಲಸ ಮಾಡ್ತವೆ. ಆ ಒಂದು ನಿಟ್ಟಿನಲ್ಲಿ ಮಣ್ಣು ತನ್ನ ಉತ್ಪಾದಕತೆಯನ್ನು ಪಡೀತದೆ. ಉತ್ಪಾದಕತೆ ಒಂದು ಭಾಗವಾದ ಮಣ್ಣಿನ ಫಲವತ್ತತೆ, ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ, ಅದು ಕೂಡ ಹೆಚ್ಚಾಗುತ್ತೆ. ಜೂನ್ 28 ಮಂಗಳವಾರ ಭತ್ತದ ಬೆಳೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಏರ್ಪಡಿಸಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಿ ಗೋವಿಂದರಾಜು ಅವರ ಭಾಷಣದ ಆಯ್ದ ಭಾಗಗಳು. ಈ ಹಳದಿ ತಾಂಡಕ ನಾಟಿ ಮಾಡ್ತದೆ, ನರ್ಸರಿ ಮಡಿನಲ್ಲೂ ಕೂಡ ಬರ್ತದೆ. ನಾಟಿ ಮಾಡುತ್ತಾವಿಂದ ಹಿಡಿದು ತೆನೆ ಬರುವ ಮತ್ತು ಕಾಯಿ ಕಾಳು ಬಲಿಯುವ ತನಕ ಇದೊಂದು ಕೀಟ ಬಹಳ ಮುಖ್ಯವಾದದ್ದು. ಸೊ ನರ್ಸರಿಗಿಂತ ಇದು ಬಂದರೆ ತುದಿ ಈಗ ತಂಡೆ ಒಡೆಯುವ ಹಂತದಲ್ಲಿ ಈ ಒಂದು ಇದು ಬಂದರೆ ಕಾಂಡ ಕೊರಕ ಇದೊಂದು ಪತಂಗದಿಂದ ಬರುವಂಥದ್ದು. ಆ ಪತಂಗದ ಮೇಲೆ ಎರಡು ಬಿಳಿ ಕಪ್ಪು ಚುಕ್ಕೆ ಕೂತಿರ್ತದೆ. ನೀವು ಭತ್ತದ ಗದ್ದೆಗೆ ಒಳಗಡೆ ಹೋದಾಗ ಆರ್ತದೆ ಇದು. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಹೆಚ್ಚು ಆರ್ತವೆ, ಹಗಲೊತ್ತು ಕಡಿಮೆ ಇರ್ತವೆ. ಜೂನ್ 29 ಬುಧವಾರ ವಾಣಿಜ್ಯ ಬೆಳೆಗಳ ಅಭಿವೃದ್ಧಿ ಹಾಗೂ ಆರ್ಥಿಕತೆಯನ್ನು ಕುರಿತು ಹೆಗ್ಗಡ ದೇವನಕೋಟೆ ತಾಲೂಕು ಕಸಬಾ ಹೋಬಳಿ ತೊರವಳ್ಳಿಯ ಕೃಷಿಕ ಕುಳ್ಳೇಗೌಡ ಅವರೊಂದಿಗೆ ಸಂದರ್ಶನ. ಬೆಳೆ ಇತ್ತಲ್ಲ ಬೋರ್ ಇತ್ತಲಾಗ ತುಂಬಸುಗ ಟೀಸಿಂದ ಕಂಬ ಎಳಸ್ತಾವ 28 ಕಂಬ ಸರಿಸ್ತಂದಾಗ. ಎಷ್ಟನೇ ವಯಸ್ಸು, ಎಷ್ಟನೇ ಇಸ್ವಿನಲ್ಲಿ ಇದು? ಇದು ಎಷ್ಟನೇ ಅಂದ್ರೆ 20 ವರ್ಷ ಆಗಿತ್ತು ಸರ್. 20 ವರ್ಷದಿಂದ? ಹಾ, 20 ವರ್ಷದಿಂದ. ನಮ್ ದೀಪ ಬರೀ ಎಡೆ ವೈರ್ ಇದ್ದು ನಮ್ಮೂರ್ಗೆ. ಆ ಗ್ರಾಮದವ್ರು ಏನ್ ಮಾಡಿದ್ರು, ನಾವು ಸರ ಕೊಡ್ತೀವಿ ಅಲ್ಲಿಂದ ಟೀಸಿ ತಗಪ್ಪ ಅಂತ ಹೇಳಿ ಗ್ರಾಮ ಗಮನ ಕೊಟ್ರು. ಅಕ್ಕಪಕ್ಕದವರೆಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಈ ಭೂಮಿಯವರೆಲ್ಲ ಹೇಳಿದ್ರು. ಒಂದು 10 ಆವಾಗ ನಾನು ಸ್ವಲ್ಪ ಕೈ ಹಾಕಿದೆ, ಮುಂದೆ ಓಡಾಡ್ತೀನಿ. ಮತ್ತೆ ನಾನು ಇದ್ದೀವಂತ ಅಲ್ಲ, ಆದ್ರೆ ಮಾಡಾತ್ಮ ಆದರೂ ನಿಮ್ಮ ಜೊತೆಲಿ ಸ್ವಲ್ಪ ಬೆಳೆದು ಸ್ವಲ್ಪ ಬುದ್ಧಿ ಕಲ್ತಿದ್ದು. ಅದರಿಂದ ಸಹಾಯ ನಾವು ಇದ್ದೇ ಇಲ್ದಿರುವ ದೇವರ ಅನುಭವ, ನಮ್ಮ ತಂದೆ ತಾಯಿಗಳು ಏನು ಅನುಭವ ಕೂಡ ಅದ್ರಂತ ನಡ್ಕೊಂಡು ಹೋದವು. ಜೂನ್ 30 ಗುರುವಾರ ದೇಸಿ ತಳಿ ಬೀಜಗಳ ಸಂರಕ್ಷಣೆ ಹಾಗೂ ಉತ್ಪಾದನೆಯಲ್ಲಿನ ಅನುಭವವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ಹೊಸ ಮಾಲಂಗಿಯ ಕೃಷಿಕ ಡಾಕ್ಟರ್ ಎಂ ರೇಚಣ್ಣ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಜುಲೈ 1 ಶುಕ್ರವಾರ. ಆಗ ಮಳೆ ಆಶ್ರಯದಲ್ಲಿ ಸರ್ ಜೋಳ ಬೆಳೆತಾ ಇದ್ದು, ನಾಡು ಜೋಳ. ಅದು 8-10 ಉದ್ದ ಇರ್ತಿತ್ತು ಜೋಳ, ತೆನೆ ದಪ್ಪತೆನೆ, ಮುಂಡ್ಗ ದಪ್ಪತೆನೆ ಅದು. ಜೋಳ ಕಿತ್ಕೊಂಡು ಕಾಳು, ಉರುಳಿ, ಹಸಿರು, ಅಲಸಂದೆ, ಕೊತ್ತಂಬರಿ, ಹಸಿಕಳ್ಳೆ ಇದನ್ನೆಲ್ಲ ಹಾಕ್ತಾಯಿದ್ರು. 80 ಭಾಗ ರೇಷ್ಮೆ ಕೃಷಿ, 20 ಭಾಗದಲ್ಲಿ ನಮಗೇನು ಬೇಕು ಅದನ್ನು ನಾವು ಬೆಳ್ಕೋತಾ ಇದ್ವಿ ಸರ್. ನಿಮ್ಮ ತಂದೆಯವರ ಹೆಸರು ಮಲ್ಲೇದೇವರು, ಕೆ ಮಲ್ಲೇದೇವರು, ತಾಯಿ ಶಿವಲಿಂಗಮ್ಮ. ಅವರು ಇದನ್ನು ಮಾಡ್ತಾ ಇದ್ರು ಅವಾಗ? ಅವರು ಮಾಡ್ತಾ ಇದ್ರು ಸಹ. ತಮಗೆ ತೊಂದರೆ ಆದಾಗ ಕೃಷಿ ಕಾರ್ಮಿಕರನ್ನು ಕರ್ಕೋತಾ ಇದ್ದು. ನಾವು ಹಾಗೆ ನಾವು ಮಾಡ್ತಾ ಇದ್ದು. ಈಗ ಬಿತ್ತನೆ ಕುಯಿಲು ಈ ಟೈಮಲ್ಲಿ ಕೃಷಿ ಕಾರ್ಮಿಕರು ಕರ್ಕೋತಾ ಇದ್ದು. ಮಧ್ಯ ಎಲ್ಲ ವ್ಯವಸಾಯಗಳನ್ನು ನಾವೇ ಮಾಡ್ಕೊತಾ ಇದ್ದು. ಜುಲೈ 2 ಶನಿವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಬಾಳ ಸುಬ್ಬಣ್ಣ ಅಲ್ಲ ಕಣಪ್ಪ, ನೀನ್ ಯಾವಾಗ ಕಾಣಿಸ್ಕೋಬೇಕು ಅವಾಗ ಕಾಣಿಸ್ಕೊಳಕಿಲ್ಲ. ಈಗ ಅದನ್ನೇ ಹೇಳ್ತಿದ್ದೆ ಸುಬ್ಬಣ್ಣ, ಹೇಳಿದಲ್ಲಪ್ಪ ನೀನು ಬರೋ ಬಂದ್ಬಿಟ್ಟು ಸುಬ್ಬಣ್ಣ ಕರೆದಿದ್ದ ಹೊಸಿ ವಿಷಯ ಎಲ್ಲ ಗೊತ್ತಾಯ್ತದೆ ಕಪ್ಪ, ನೀ ಬರಬೇಕು ಇಂಥ ಕಾರ್ಯಕ್ರಮಕ್ಕೆ ಅಂತ ಆಯ್ತು ಅಂತ ನಾನು ಹೇಳ್ಬಿಟ್ಟಿದ್ದೆ, ಮಾತಾ ಕೊಟ್ಬಿಟ್ಟಿದ್ದೆ. ಆದ್ರೆ ಹೊಸಿ ಕೆಲಸ ಬಿದ್ದ್ಬಿಡ್ತು, ಹೋಗಕ್ ಆಗಿಲ್ಲ. ಸರಿ, ಏನ್ ಬೇಸರ ಮಾಡ್ಕೋಬಿಟ್ನೋ ಏನೋ ಸುಬ್ಬಣ್ಣ ಅಂದ್ಬಿಟ್ಟು ತಲೆ ಕೆಟ್ಟ. ಅಯ್ಯೋ, ಅದೇನು ಹೊಸ ವಿಚಾರವ, ನೀನ್ ಯಾವತ್ತು ಹೇಳ್ದಂಗೆ ಮಾಡಿದ್ಯಾ, ಹೇಳ ಟೈಮ್ಗೆ ನೀನು ಕಾದಿದ್ಯಾ ಹೇಳು. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. करके चली जाती है, पर हम समझदारी से बाढ़ के बाद की स्थितियों का सामना कर सकते हैं। बीमारियों से बचने के लिए बाढ़ के पानी से प्रदूषित खाना न खाएं, केवल ताजा और सूखा खाना ही खाएं। पीने के लिए पानी उबालकर या